ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕರುವಿನ ಪಾಲನೆ, ಈ ಕುರಿತು ಅಥಣಿಯ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಈಗ ನಮ್ಮ ಜೊತೆ ಅಥಣಿಯ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಅವರಿದ್ದಾರೆ. ಇವತ್ತು ನಮಗೆ ಅವರು ಕರುಗಳ ಪಾಲನೆಯ ಒಂದು ಮಹತ್ವವನ್ನು ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಸಾಮಾನ್ಯವಾಗಿ ಈ ಹೈನುಗಾರಿಕೆ ಅಂತ ಹೇಳುವಾಗ ಪಶುಗಳ ಪಾಲನೆ ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆಯುತ್ತದೆ. ಪಶುಗಳ ಪಾಲನೆಯಲ್ಲಿ ಕರುಗಳು ಕೂಡ ಬರ್ತವೆ, ಆದರೂ ಕೂಡ ಕರುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನಾವು ಕೊಡುವುದಿಲ್ಲ ಸಾಮಾನ್ಯವಾಗಿ. ಈ ಕರುಗಳ ಪಾಲನೆ ಯಾಕಾಗಿ ಅಷ್ಟು ಮಹತ್ವವನ್ನು ಪಡೆದಿದೆ ಅಂತ ತಿಳಿಸ್ತೀರಾ ಮೇಡಮ್? ಖಂಡಿತವಾಗಿ. ಈಗ ಹೈನುಗಾರಿಕೆಯಲ್ಲಿ ಕರುಗಳ ಪಾಲನೆ ಅಂತ ಹೇಳೋದು ಒಂದು ಮಹತ್ವವಾದಂಥ ಘಟ್ಟ. ಯಾಕೆಂದರೆ ಈ ಕರುವೆ ಮುಂದೆ ದೊಡ್ಡದಾಗಿ ಹಸುವಾಗಿ ಉತ್ತಮವಾಗಿ ಬೆಳೆದು ದೃಢಕಾಯವಾಗ್ಯವಾಗಿ ಬೆಳೆದು ಹಸುವಾದರೆ ಅದೇ ಮುಂದೆ ಉತ್ತಮ ಕರುವನ್ನು ನೀಡಬಲ್ಲದು. ಅಂದರೆ ನಮ್ಮಲ್ಲಿ ನಾವು ಸಾಧಾರಣವಾಗಿ ಹೇಳೋದಾದರೆ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ ಹೇಳೋದಿದೆ. ಹಾಗೇನೆ ಇಂದಿನ ಕರುವೆ ಮುಂದಿನ ಹಸು ಅಂತ ನಾವು ಹೇಳ್ಬೋದು. ಆದ ಕಾರಣ ಈ ಬಡಕಲು ಹಸು ಅಂತ ಇದ್ರೆ ಅದು ಬಡಕಲು ಕರುವಲ್ಲಿ ನೀಡುವ ಸಾಧ್ಯತೆ ಇರ್ತದೆ. ಆದ ಕಾರಣ ಒಂದು ಹಸು ಚೆನ್ನಾಗಾಗಬೇಕು ಅಂತಾದ್ರೆ ಅದು ಕರುವಿನ ಹಂತದಿಂದಲೇ ಅದನ್ನು ಚೆನ್ನಾಗಿ ನೋಡಿಕೊಳ್ಳುವ ಅಗತ್ಯ ಇದೆ. ಆದ ಕಾರಣ ಈ ಕರುಗಳ ಪಾಲನೆ ಅಂತ ಹೇಳೋದು ಹೈನುಗಾರಿಕೆಯಲ್ಲಿ ಮಹತ್ವವನ್ನು ಪಡೆದಿರ್ತದೆ. ಸಾಮಾನ್ಯವಾಗಿ ನಾವು ಗರ್ಭಿಣಿ ಅನ್ನುವಂಥ ಒಂದು ಯೋಚನೆ ಮಾಡಿದರೆ ಮನುಷ್ಯರಲ್ಲಿ ನಾವು ಅವರು ಮಗು ಹುಟ್ಟುವುದಕ್ಕಿಂತ ಮೊದಲೇ ಒಂದು ಆರೈಕೆಯನ್ನು ಮಾಡ್ತೇವೆ. ಹಾಗೆ ಈ ಕರು ಹುಟ್ಟುವುದಕ್ಕಿಂತ ಮೊದಲೇ ಏನಾದರೂ ಕೂಡ ಅದು ಗರ್ಭವನ್ನು ಧರಿಸಿರುವಾಗ ಹಸುವಿಗೆ ಆರೈಕೆಯನ್ನು ಎಂಥಾದರೂ ಮಾಡಬೇಕಾಗ್ತದ ಅನ್ನುವಂಥದ್ದು, ಅಂದರೆ ಚೆನ್ನಾಗಿ ಕರು ಹುಟ್ಟಲಿಕ್ಕೆ ಬೇಕಾಗಿ. ಹೌದು ಹೌದು, ಇದು ಯಾವಾಗಲೂ ಗರ್ಭಿಣಿ ಹಸುವನ್ನು ಕೂಡ ತುಂಬ ಆರೈಕೆಯಿಂದ ಕಾಳಜಿಯಿಂದ ನೋಡಿಕೊಳ್ಬೇಕಾಗ್ತದೆ. ಯಾಕೆಂದರೆ ಮುಂದೆ ಅದು ಕರುವನ್ನು ನೀಯುವಂತಹ ಸಾಧ್ಯತೆ ಇರುವುದರಿಂದ ಕರುವನ್ನು ನೀಯುವಾಗ ಬೇಕಾಗುವಂತಹ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ರೈತರು ಅನುಸರಿಸಬೇಕಾಗ್ತದೆ. ಕರು ಹುಟ್ಟಿದ ತಕ್ಷಣ ಕೂಡ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಇಂಥದೆಲ್ಲ ರೈತರು ಗಮನದಲ್ಲಿ ಈ ವಿಷಯಗಳನ್ನು ಇಟ್ಕೊಳ್ಬೇಕಾಗ್ತದೆ. ಈಗ ಕರು ಹುಟ್ಟಿದ ತಕ್ಷಣ ಅಂತ ಹೇಳಿದ್ರೆ ಏನು ಮಾಡಬೇಕಾಗ್ತದೆ? ಕರು ಹುಟ್ಟಿದ ತಕ್ಷಣ, ಯಾಕೆಂದರೆ ಮೊತ್ತ ಮೊದಲನೇದಾಗಿ ಯಾವಾಗ ಕರು ಹುಟ್ಟಬಹುದು ಎನ್ನುವುದನ್ನು ಸಾಧಾರಣವಾಗಿ ರೈತರು ತಿಳಿದುಕೊಂಡಿರ್ತಾರೆ. ಯಾಕೆಂದರೆ ಅದರ ಸಮಯ ಮೀರಿದ ಮೇಲೆ ಸ್ವಲ್ಪ ಮನೆಯಲ್ಲೇ ಇದ್ದುಕೊಂಡು ಅಥವಾ ಆಕಳಿನ ಹತ್ತಿರದಲ್ಲೇ ಇದ್ದುಕೊಂಡು ಗಮನಿಸಬೇಕಾಗ್ತದೆ. ಯಾವಾಗ ಅದು ಕರುವನ್ನು ನೀಯುವಂತಹ ಪ್ರಸಂಗ ಬರ್ತದೆ ಆ ಸಮಯದಲ್ಲಿ ಕರುವನ್ನು ನೀಯ್ದಾಯ್ತು, ಈಗ ಕರು ಹುಟ್ಟಿ ಆಯಿತು, ಆಗ ಏನು ಮಾಡಬೇಕು ಅಂದರೆ ಹುಟ್ಟಿದ ತಕ್ಷಣ ಕರುವಿನ ಮೈಯಲ್ಲಿ, ಕರುವಿಂದು ಮೂಗು, ಕಿವಿ, ಕಣ್ಣಲ್ಲಿ, ಬಾಯಿಯಲ್ಲಿ ಸ್ವಲ್ಪ ಲೋಳೆ ಅಂಶ ಇರುವಂಥ ಸಾಧ್ಯತೆ ಇರ್ತದೆ. ಆ ಲೋಳೆ ಅಂಶವನ್ನು ಸಾಧಾರಣವಾಗಿ ತಾಯಿಯೇ ಹಸುವೆ ಏನು ಮಾಡ್ತದೆ, ನೆಕ್ಕಿ ಸ್ವಚ್ಛಗೊಳಿಸ್ತದೆ. ಒಂದು ವೇಳೆ ಅದು ನೆಕ್ಕಿ ಸ್ವಚ್ಛಗೊಳಿಸದೇ ಇದ್ದಲ್ಲಿ ರೈತರ ಏನು ಮಾಡಬೇಕಂದ್ರೆ ಒಂದು ಸ್ವಚ್ಛವಾದ ಬಟ್ಟೆಯನ್ನು ಉಪಯೋಗಿಸಿ ಅದರ ಮೈಯನ್ನು ಉಜ್ಜಬೇಕಾಗ್ತದೆ. ಒಂದೊಂದ್ಸಲ ಏನು ಮಾಡ್ಬೋದಂದ್ರೆ ಉಪ್ಪಿನ ಪುಡಿಯನ್ನು ಸ್ವಲ್ಪ ಹಚ್ಚೋದ್ರಿಂದ ಅದೊಂಥ ಪ್ರಚೋದನಕಾರಿಯಾಗಿ ಹಸು ಅದನ್ನು ನೆಕ್ಕುವ ಸಾಧ್ಯತೆ ಇದೆ. ಇದು ಯಾವುದೂ ಇಲ್ಲ ಅಂತಾದರೆ ಅದೇ ರೈತರು ಸ್ವಚ್ಛವಾದ ಬಟ್ಟೆಯಲ್ಲಿ ಮೈ ಉಜ್ಜಿ ಅದನ್ನು ಸ್ವಚ್ಛಗೊಳಿಸಬಹುದು. ಇದನ್ನು ಮಾಡೋದ್ರಿಂದ ಏನಾಗ್ತದಂದ್ರೆ ಅದು ಸ್ವಲ್ಪ ಅದಕ್ಕೆ ಶಾಖ ಬಂದ ಹಾಗೆ ಆಗ್ತದೆ. ಆ ನಂತರ ಕರುವಿಗೆ ಉಸಿರಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಕೆಲವೊಂದ್ಸಲ ಏನಾಗ್ತದಂದ್ರೆ ಕರು ಉಸಿರಾಡೋದನ್ನು ಶುರು ಮಾಡೋದಿಲ್ಲ ತಕ್ಷಣವೇ ಹುಟ್ಟಿದ ಕೂಡಲೇ. ಆಗೇನು ಮಾಡಬೇಕಾಗ್ತದಂದ್ರೆ ನಾವು ಆ ಕರುವನ್ನು ಅದರ ಮುಂಗಾಲು ಕೆಳಗೆ ಹಿಂಗಾಲು ಮೇಲೆ ಮಾಡಿ ಅದನ್ನು ಸ್ವಲ್ಪ ಹಿಡಿದುಕೊಂಡು ಏನು ಮಾಡಬೇಕು ಅಂದರೆ ಒಂದು ಬಕೆಟಲ್ಲಿ ನೀರು ಹಾಕಿ ಸಾಧಾರಣ 1 ನಿಮಿಷದ ಕಾಲ ಅದರ ಮುಖವನ್ನು ಮುಳುಗಿಸಬೇಕಾಗ್ತದೆ. ನೀರಲ್ಲಿ ಅದು ಮುಳುಗಿಸಿ ತಕ್ಷಣ ಅದನ್ನು ತೆಗೆಯೋದ್ರಿಂದ ಸ್ವಲ್ಪ ಉಸಿರಾಟ ಆರಂಭವಾಗ್ತದೆ. ಅಥವಾ ಕೆಲವೊಂದ್ಸಲ ಏನಾಗಿ ಮಾಡ್ಬೋದಂದ್ರೆ ಅದರದ್ದು ಪಕ್ಕೆ ಒಂದು ಶ್ವಾಸಕೋಶದ ಹತ್ತಿರ ಸ್ವಲ್ಪ ಉಜ್ಜುವುದರಿಂದ ಕೂಡ ಕೃತಕವಾಗಿ ಉಸಿರಾಟವನ್ನು ನಾವು ಮಾಡಿದ ಹಾಗೆ ಅದಕ್ಕೆ ಪ್ರಚೋದನೆ ಸಿಕ್ಕಿ ಉಸಿರಾಡುವಂಥ ಸಾಧ್ಯತೆ ಇರ್ತದೆ. ಇದನ್ನೆಲ್ಲ ಅಂಶವನ್ನು ರೈತರು ಸ್ವಲ್ಪ ಗಮನಿಸಬೇಕಾಗ್ತದೆ. ಹಾಗೆಯೇ ಕರು ಕಟ್ಟುವ ಮೊದಲು, ಅಂದರೆ ಗರ್ಭ ಯಾವಾಗ ಒಂದು ಹಸು ಗರ್ಭ ಧರಿಸಿದೆ ಅದ ಆದ್ರಿಂದ ಯಾವಾಗ ಅದನ್ನು ಕರು ಹಾಕುವಂತ ಸಂದರ್ಭ, ಅದರ ಮೊದಲೇ ಕರು ಹುಟ್ಟುವ ಸಂದರ್ಭದ ಮೊದಲೇ ಏನ್ ಮಾಡ್ಬೇಕಂದ್ರೆ ಒಂದು ಸ್ವಚ್ಛವಾದ ಜಾಗವನ್ನು ಕರು ಕಟ್ಟಲಿಕ್ಕೆ ಅಂತ ಹೇಳ್ಕೊಂಡು ಹುಡುಕಿ ಇಡಬೇಕಾಗ್ತದೆ. ಈ ಸ್ವಚ್ಛವಾದ ಜಾಗ ಅಂದ್ರೆ ಸ್ವಲ್ಪ ಒಣಗಿರಬೇಕಾಗ್ತದೆ. ಈಗ ಮಳೆಗಾಲದ ಸಂದರ್ಭದಲ್ಲಿ ಎಲ್ಲ ತೇವಾಂಶ ಇರುವಂತ ಸಾಧ್ಯತೆ ಜಾಸ್ತಿ, ಆದ ಕಾರಣ ಒಂದು ಒಣಗಿದ ಜಾಗವನ್ನು ಹುಡುಕಿ ಅಲ್ಲಿ ಕರುವನ್ನು ಕಟ್ಟುವಂತ ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ. ಇದಲ್ಲದೆ ಇನ್ನೊಂದು ವಿಷಯ ಏನಂದ್ರೆ ಹೊಕ್ಕಳ ಬಳ್ಳಿ ಇರ್ತದೆ, ಹೊಕ್ಕಳ ಬಳ್ಳಿ ಹರಿದಿದೆಯೋ ಇಲ್ವೋ ಅಂತ ಹೇಳ್ಕೊಂಡು ಸ್ವಲ್ಪ ರೈತರು ಗಮನಿಸಬೇಕು. ಒಂದು ವೇಳೆ ಹೊಕ್ಕಳ ಬಳ್ಳಿ ಬಿದ್ದೋಗಿದೆ ಅಂತಾದ್ರೆ ಸಮಸ್ಯೆ ಇಲ್ಲ, ಬಿದ್ದು ಹೋಗ್ಲಿಲ್ಲ ಅಂತಾದ್ರೆ ಕರುವಿದ್ದು ದೇಹದಿಂದ ಅಂದ್ರೆ ಹೊಕ್ಕಳ ಜಾಗದಿಂದ ಒಂದು 2 ಇಂಚು ಬಿಟ್ಟು ಅದಕ್ಕೆ ದಾರದಿಂದ ಕಟ್ಟಿ ಕೆಳಗಡೆ 1/2 ಇಂಚು ಬಿಟ್ಟು ಅದನ್ನು ಒಂದು ಹೊಸ ಬ್ಲೇಡಿನಿಂದ ಆ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸಬೇಕಾಗ್ತದೆ. ಕತ್ತರಿಸಿದ ಜಾಗದಲ್ಲಿ ಸ್ವಲ್ಪ ಟಿಂಚರಯುಡಿನ್ನ ದ್ರಾವಣದಿಂದ ಕೂಡಿದಂತಹ ಒಂದು ಹತ್ತಿಯನ್ನು ಸ್ವಲ್ಪ ಸವರಿ ಅದನ್ನು ಸ್ವಚ್ಛ ಮಾಡಬೇಕು. ಇದರಿಂದ ಏನಾಗ್ತದೆ ಅಂದರೆ ಸೋಂಕು ಅಂತ ಆಗೋದಿಲ್ಲ, ಅಂದರೆ ನಾವೇನು ಇನ್ಫೆಕ್ಷನ್ ಅಂತ ಹೇಳ್ತೇವೆ ಅದಾಗುವಂತಹ ಸಾಧ್ಯತೆ ಇರುವುದಿಲ್ಲ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕರು ಹುಟ್ಟಿದ ತಕ್ಷಣ ಮಾಡಬೇಕು. ಮತ್ತೆ ಕೆಲವೊಂದು ಸಲ ಏನಾಗ್ತವೆ ಅಂದರೆ ಕರುಗಳು ಎದ್ದು ನಿಲ್ಲುವುದಿಲ್ಲ, ಆಗ ಏನು ಮಾಡಬೇಕಂದ್ರೆ ಸ್ವಲ್ಪ ಅದನ್ನು ಎದ್ದು ನಿಲ್ಲುವ ಹಾಗೆ ಅದಕ್ಕೆ ಸಹಾಯ ನೀಡಬೇಕಾಗ್ತದೆ. ಇಂಥದೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಸ್ವಲ್ಪ ಗಮನಿಸಿದರೆ ರೈತರು ಸ್ವಲ್ಪ ಎಚ್ಚರದಲ್ಲಿ ನಿರ್ವಹಿಸಬೇಕಾಗ್ತದೆ ಈ ಕ್ರಮಗಳನ್ನು. ಈಗ ಕರುವಿಗೆ ಮೊದಲನೇ ಆಹಾರ ಅಂತ ಹೇಳಿದ್ರೆ ಹಾಲು. ಸಾಮಾನ್ಯವಾಗಿ ನಾವು ಗಿಣ್ಣಿನ ಹಾಲನ್ನು ಕೊಡದೆ ಅದನ್ನು ತೆಗೆಯುವಂತಹ ಕ್ರಮ ಕೂಡ ಕೆಲವು ಕಡೆ ಇದೆ. ಈ ಗಿಣ್ಣಿನ ಹಾಲು ಎಷ್ಟು ಮಹತ್ವದ್ದು ಅನ್ನುವಂಥದ್ದು? ಇದು ಗಿಣ್ಣಿನ ಹಾಲು ಅಂತ ಹೇಳೋದು ತುಂಬ ಮಹತ್ವಕರವಾದದ್ದು. ಯಾಕಂದರೆ ಅದು ಮೊದಲು ಹಾಲು ಏನು ಸಿಗ್ತದೆ ಕೆಲವು ಈಗಿನ ಕಾಲದಲ್ಲಿ ಅಷ್ಟೊಂದು ಪಾಲನೆ ಮಾಡ್ತಾ ಇಲ್ಲ. ಮೊದಲು ಆದರೆ ಆ ಗಿಣ್ಣಿನ ಹಾಲನ್ನೇ ಅದಕ್ಕೆ ಕರುವಿಗೆ ಕೊಡದೆ ಅದನ್ನು ರೈತರೇ ಉಪಯೋಗಿಸಿ ಅದರಿಂದಲೇ ಕೆಲವು ಪದಾರ್ಥಗಳನ್ನು ಮನೆಯಲ್ಲೇ ಕೆಲವು ಮಾಡ್ತಿದ್ರು. ಆದರೆ ಈಗಿನ ಕಾಲದಲ್ಲಿ ಸ್ವಲ್ಪ ಅರಿವು ಜನರಲ್ಲಿ ಹೆಚ್ಚಾಗಿ ಮೂಡಿದೆ, ಆದ ಕಾರಣ ಗಿಣ್ಣು ಹಾಲನ್ನು ರೈತರು ತಮ್ಮ ಕರುಗಳಿಗೆ ಕೊಡ್ತಾರೆ. ಮೊದಲನೇದಾಗಿ ಬರುವಂಥ ಹಾಲು ಏನಂದರೆ ಅದು ಗಿಣ್ಣು ಹಾಲು ಆಗಿರ್ತದೆ. ಈ ಗಿಣ್ಣು ಹಾಲು ಅಂತ ಹೇಳುವಂಥದ್ದು ಕರು ಹುಟ್ಟಿದ ಕೂಡ್ಲೇ ಅದಕ್ಕೆ ನೀಡಬೇಕಾಗ್ತದೆ. ಏನಾಗ್ತದೆ ಅಂದರೆ ಸಾಧಾರಣವಾಗಿ 1/2 ಗಂಟೆ ಒಳಗಡೆನೇ ದನದ ಹಾಲು ಕುಡಿಸಿದರೆ ಒಳ್ಳೆಯದು. ಒಂದೊಂದ್ಸಲ ಕೆಲವೊಮ್ಮೆ ಕುಡಿಯದೇ ಇರ್ಬೋದು, ಕೆಲವು ಸಂದರ್ಭದಲ್ಲಿ ಅದು ಅದಕ್ಕೆ ಕುಡಿಲಿಕ್ಕೆ ಗೊತ್ತಾಗದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ 2 ಗಂಟೆಯಿಂದ 6 ಗಂಟೆ ಒಳಗಡೆ ಆದರೂ ಆ ಹಾಲನ್ನು ಕುಡಿಸಲೇಬೇಕು. ಅದು ಯಾಕೆ ಅಂದರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರುವಂಥ ಇಮ್ಯುನೋಗ್ಲೋಬಲಿನ್ಸ್ ಅಂತ ಏನು ಹೇಳ್ತೇವೆ ಅವುಗಳ ಪ್ರಮಾಣ ಆ ಸಮಯದಲ್ಲಿ ಹೇರಳವಾಗಿರ್ತದೆ. ಆಮೇಲೆ ಈ ಸಮಯ ಬಿಟ್ಟು ಹೋಯಿತು ಅಂತಾದರೆ ಇವುಗಳ ಅಂಶ ಹಾಲಿನಲ್ಲಿ ಕೂಡ ಕಡಿಮೆ ಆಗ್ತದೆ. ಅದರೊಟ್ಟಿಗೆ ಏನಾಗ್ತದೆ ಅಂದರೆ ಕರುವಿನ ಜಠರ ಮತ್ತು ಕರುಳಲ್ಲಿ ಈ ರೋಗ ನಿರೋಧಕ ಶಕ್ತಿ ಇರುವ ಜೀವಸತ್ವ ಅಂದರೆ ಇಮ್ಯುನೋಗ್ಲೋಬಿಲಿನ್ ಅಂತ ಏನು ಹೇಳಿದಾನೆ ಅದನ್ನು ಅಬ್ಸಾರ್ಬ್ ಮಾಡುವಂಥದ್ದು ಅಂದರೆ ಹೀರುವಿಕೆಯ ಪ್ರಕ್ರಿಯೆ ಕೂಡ ಆಮೇಲೆ ಅದರ ರಂಧ್ರಗಳು ಮುಚ್ಚುವುದರಿಂದ 6 ಗಂಟೆ ಆದಮೇಲೆ ಆ ರಂಧ್ರಗಳು ಕೂಡ ಮುಚ್ಚಿ ಹೋಗ್ತದೆ. ಆದ ಕಾರಣ ಆ ಹೀರುವಿಕೆ ಪ್ರಕ್ರಿಯೆ ನಿಂತು ಹೋಗ್ತದೆ ಮತ್ತು ಇಮ್ಯುನೋಗ್ಲೋಬಿಲೆನ್ಸು ಹಾಲಲ್ಲಿ ಕೂಡ ಕಡಿಮೆ ಆಗ್ತದೆ. ಈ ಎಲ್ಲ ಕಾರಣದಿಂದಾಗಿ ಇದಕ್ಕೆ ಈ ರೋಗ ನಿರೋಧಕ ಶಕ್ತಿ ಇರುವಂತಹ ಅಂಶವನ್ನು ಮೊದಲೇ ಕುಡಿಸಿಬಿಟ್ರೆ ಅದು ಇಡೀ ತನ್ನ ಜೀವಮಾನ ಇಡೀ ಆರೋಗ್ಯಕರವಾಗಿ ಇರಲಿಕ್ಕೆ ಸಾಧ್ಯ, ಸದೃಢಕಾಯವಾಗಿ ಆರೋಗ್ಯವಾಗಿ ಮುಂದೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ಈ ರೋಗ ನಿರೋಧಕ ಶಕ್ತಿ ಇರುವಂತಹ ಗಿಣ್ಣು ಹಾಲನ್ನು ಆದಷ್ಟು ಬೇಗ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬೇಗ ಕುಡಿಸೋದು ಉತ್ತಮ. ಮತ್ತೆ ಒಂದು ರೀತಿ ಈ ಗಿಣ್ಣು ಹಾಲನ್ನು ಕುಡಿಸೋದ್ರಿಂದ ಏನಾಗ್ತದೆ ಅಂದರೆ ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುವುದಿಲ್ಲ, ಆದ ಕಾರಣ ಕರುವಿಗೆ ಭೇದಿ ಆಗುವುದಿಲ್ಲ. ಮತ್ತೆ ಮೊದಲನೇದಾಗಿ ಇದನ್ನು ಕುಡಿಸೋದ್ರಿಂದ ಮೊದಲನೇ ಮಲ ಅಂತ ಏನಿರ್ತದೆ ಕರುವಿನ ಹೊಟ್ಟೆಯಲ್ಲಿ ಅದು ಹೊರಗೆ ಹಾಕ್ಲಿಕ್ಕೆ ಇದೊಂಥರ ಪ್ರಚೋದನೆ ನೀಡಿದಾಗೆ ಆಗ್ತದೆ. ಆದ ಕಾರಣ ಈ ಎಲ್ಲ ಅಂಶಗಳಿಂದ ಗಿಣ್ಣು ಹಾಲನ್ನು ರೈತರು ತಮ್ಮ ಕರುಗಳಿಗೆ ಅಥವಾ ಕರು ಕುಡಿಯುವ ಹಾಗೆ ಅಥವಾ ಕುಡಿಲಿಕ್ಕಾಗಲಿಲ್ಲ ಆದರೆ ಕುಡಿಯಿಸುವಂತೆ ನೋಡುವಂಥದ್ದು ಉತ್ತಮ. ಈಗ ಇದು ಈ ಹಾಲಿನ ಬಗ್ಗೆ ಹೇಳಿ ಆಯಿತು. ಮತ್ತೆ ಮರುದಿವಸದಿಂದ ಅಥವಾ ಅದೇ ದಿವಸದಿಂದ ಗಿಣ್ಣಿನ ಹಾಲು ಕುಡಿದ ಆದಮೇಲೆ ಮತ್ತೆ ದಿನವೂ ಅದನ್ನು ಸಾಕುವಂಥ ವಿಧಾನ ಯಾವ ಥರ? ಈಗ ಕರು ಸಾಕುವ ವಿಧಾನ ಅಂದರೆ 2 ರೀತಿಯ ವಿಧಾನಗಳನ್ನು ನಾವು ಕಾಣ್ಬೋದು. ಈಗ ಸಾಧಾರಣವಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಬಂತದಂಥ ಸಾಂಪ್ರದಾಯಿಕ ವಿಧಾನ ಅಂದರೆ ದನದೊಟ್ಟಿಗೆ ಕರುವನ್ನು ಕಟ್ಟಿ ಅದನ್ನು ಸಾಕುವಂಥದ್ದು. ಇದು ನಾವೆಲ್ಲ ಹಿಂದಿಂದ ನೋಡಿದಂಥದ್ದು, ದನದೊಟ್ಟಿಗೆ ಕರು ಇರ್ತದೆ ಅದು ಅದರ ಸಾಕಾಣಿಕೆ ಅದರೊಟ್ಟಿಗೆ ನಡೀತದೆ. ಈಗ ಆಧುನಿಕ ಪದ್ಧತಿಯಲ್ಲಿ ಏನೊಂದು ಮಾಡ್ತಾರಂದರೆ ಈ ಕರುವನ್ನು ಹುಟ್ಟಿದ ತಕ್ಷಣ ಅದನ್ನು ತಾಯಿಯಿಂದ ಬೇರ್ಪಡಿಸ್ತಾರೆ, ಆಮೇಲೆ ಅದನ್ನು ಸಾಕ್ತಾರೆ. ಈ ಆಧುನಿಕ ವಿಧಾನದಲ್ಲಿ ಏನಾಗ್ತದೆ ಅಂದರೆ ಮಿಶ್ರತಳಿ ಸಾಕಾಣಿಕೆ ಯಾರು ಹಸುವಿನ ಸಾಕಾಣಿಕೆ ಮಾಡ್ತಾರೆ ಅದರಲ್ಲಿ ಈ ವಿಧಾನ ಅನ್ವಯಿಸ್ತದೆ. ಆದರೆ ದೇಶಿ ತಳಿಯಲ್ಲಿ ಏನಾಗ್ತದೆ ಅಂದರೆ ಅದು ಕರು ಇಲ್ಲದಿದ್ದರೆ ತಾಯಿ ಹಾಲು ತೆಗಿಲಿಕ್ಕೆ ಬಿಡೋದೇ ಇಲ್ಲ, ಆದ ಕಾರಣ ಇದು ಸಾಧ್ಯ ಇಲ್ಲ. ಮಿಶ್ರತಳಿ ಹಸು ಸಾಕಾಣಿಕೆಯಲ್ಲಿ ಈ ಎರಡನೇ ಪದ್ಧತಿ ಆಧುನಿಕ ವಿಧಾನ ಪದ್ಧತಿಯನ್ನು ಪ್ರಯೋಗ ಮಾಡ್ಬೋದು, ಮತ್ತು ಇದು ಹೆಚ್ಚಿನ ರೈತರು ಇದನ್ನು ಅನುಸರಿಸಿಕೊಂಡು ಬಂದಿರ್ತಾರೆ. ಇದೇನು ಆಧುನಿಕ ಪದ್ಧತಿ ಅಂದರೆ? ಆಧುನಿಕ ಪದ್ಧತಿ ಅಂದರೆ ಕರುವನ್ನು ಹುಟ್ಟಿದ ಕೂಡಲೇ ಅದನ್ನು ತಾಯಿಯಿಂದ ಬೇರ್ಪಡಿಸೋದು, ಬೇರ್ಪಡಿಸಿ ಅದಕ್ಕೆ ಹಾಲನ್ನು ನೀಡುವಂಥದ್ದು. ಇದರಿಂದ ಏನು ಲಾಭ ಅಂದರೆ, ಕರು ಹುಟ್ಟಿದ ಈಗ ಎಷ್ಟು ದನ ಹಾಲು ಕೊಡ್ತದೆ ಇದರ ನಿರ್ದಿಷ್ಟ ಲೆಕ್ಕಾಚಾರ ಅಥವಾ ಪ್ರಮಾಣ ರೈತರಿಗೆ ಸಿಗ್ತದೆ. ಮತ್ತು ಕೆಲವೊಂದ್ಸಲ ಅಷ್ಟೇ ದನ ಹಾಲು ಕೊಡ್ಬೋದು, ಅಂದರೆ ಕೆಲವೊಂದ್ಸಲ ಅಂದರೆ ಕೆಲವು ಪ್ರಮಾಣ ಆಚೆ ಈಚೆಯಾಗಿ ಕೆಲವೊಂದ್ಸಲ ಜಾಸ್ತಿ ಕೊಡ್ಬೋದು, ಕೆಲವೊಂದ್ಸಲ ಕಮ್ಮಿ ಕೊಡ್ಬೋದು. ಈ ಲೆಕ್ಕ ಪ್ರಮಾಣವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಕೆಲವೊಂದ್ಸಲ ಬೇಡವಾದ ಕರುಗಳನ್ನು ಬೇಕಾದರೆ ರೈತರು ಮಾರಾಟ ಕೂಡ ಮಾಡ್ಬೋದು. ಮತ್ತು ಕೆಲವು ಕರುಗಳು ಏನು ಮಾಡ್ತವೆ ಅಂದರೆ ಕೆಚ್ಚಲನ್ನು ಕಚ್ಚಿ ಕಚ್ಚಿ ಗಾಯಗೊಳಿಸುವಂಥ ಸಾಧ್ಯತೆ ಇರ್ತದೆ. ಇಂತಹ ಸಮಸ್ಯೆ ಕೂಡ ಬೇರ್ಪಡಿಸುವುದರಿಂದ ಆಗೋದಿಲ್ಲ. ಇದೊಂದು ಆಧುನಿಕ ವಿಧಾನದಿಂದ ಆಗುವಂಥ ಪ್ರಯೋಜನ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇತ್ತೀಚೆಗೆ ಈ ಥರದ ಮಿಶ್ರ ಜಾತಿಯ ಹಸುಗಳಲ್ಲಿ ಇದನ್ನೇ ಮಾಡ್ತಾರೆ ಜನರು? ಹೌದು, ಇದನ್ನೇ ಜಾಸ್ತಿ ಇದನ್ನೇ ಅನುಸರಿಸಿಕೊಂಡು ಬರುವಂಥದ್ದು. ಮಿಶ್ರತಳಿ ಹಸು ಸಾಕಾಣಿಕೆಯಲ್ಲಿ ಈಗ ಯಾವುದು ಆಧುನಿಕ ಪದ್ಧತಿ ಅಂತ ಇದೆ, ಸಾಧಾರಣವಾಗಿ ಇದನ್ನೇ ರೈತರು ಅನುಸರಿಸ್ತಾರೆ. ಈಗ ಹಾಲು ಕುಡಿಸುವಂಥ ಸಂದರ್ಭದಲ್ಲಿ ಏನಾದರೂ ಕೂಡ ಗಮನ ಹರಿಸಬೇಕು ರೈತರು? ಹೌದು, ಅದು ಏನಾಗ್ತದಂದ್ರೆ ತುಂಬ ಜನ ರೈತರು ನಮ್ಮ ಹತ್ರ ಹೇಳ್ತಾರೆ, ಡಾಕ್ಟರ್ ನೀವು ಹೇಳ್ತೀರಿ ಬೇಗನೆ ಗಿಣ್ಣು ಹಾಲು ಕುಡಿಸ್ಬೇಕು ಕೊಡಬೇಕು, ಆದರೆ ಗಿಣ್ಣು ಹಾಲು ಕೊಡುವುದಿಲ್ಲ, ಅದಕ್ಕೆ ಕುಡಿಲಿಕ್ಕೆ ಅದಕ್ಕೆ ಆಗೋದಿಲ್ಲ, ಕೂಡ್ಲೇ 6 ಗಂಟೆ ಎಲ್ಲ ಸ್ವಲ್ಪ ಹೊತ್ತಲ್ಲ ತನಕ ಅದಕ್ಕೆ ಬರೋದೇ ಇಲ್ಲ ಹಾಲು ಕುಡಿಲಿಕ್ಕೆ ಅಂತೆಲ್ಲ ಹೇಳ್ತಾರೆ. ಇದು ರೈತರು ಸಾಧಾರಣವಾಗಿ ಅವರಿಗೆ ಕಂಡು ಬರುವಂಥ ಸಮಸ್ಯೆ. ಹೌದು, ಆದ ಕಾರಣ ಸ್ವಲ್ಪ ಅವರಿಗೆ ಕರುವಿಗೆ ಹಾಲು ಕುಡಿಯುವ ಹಾಗೆ ಅದಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕಾಗ, ಯಾಕಂದರೆ ಅದು ಸಣ್ಣ ಈಗ ತಾನೇ ಹುಟ್ಟಿದ ಮಗುವಿನ ಹಾಗೆ ಆ ಕರುವಿನ ಕಾಳಜಿ ಕೂಡ ರೈತರು ತಗೊಳ್ಬೇಕಾಗ್ತದೆ. ಇದರಲ್ಲಿ ಏನು ಮಾಡ್ಬೋದಂದರೆ, ರೈತರು ಒಂದು ಬಟ್ಟಲಲ್ಲಿ ಹಾಲು ಹಾಕಿ ಅದರಲ್ಲಿ ನಮ್ಮ ಸ್ವಚ್ಛವಾದ ತೋರು ಬೆರಳು ಅಥವಾ ಹೆಬ್ಬೆರಳನ್ನು ಮುಳುಗಿಸಿ ಆ ಮುಳುಗಿದ ಹಾಲಿನಿಂದ ಅದ್ದಿದಂತಹ ಏನು ಬೆರಳಿದೆ ಅಲ್ಲ ಅದನ್ನು ಅದರದ್ದು ಬಾಯಿ ಎಟ್ಲಿಗೆ ಹಾಕಿ ಚೀಪ್ಲಿಕ್ಕೆ ಕೊಡ್ಬೋದು ಕರುವಿಗೆ. ಆಗ ಏನಾಗ್ತದೆ, ಒಂದು ರೀತಿ ರುಚಿ ಸಿಕ್ಕಿದಾಗೆ ಆಗ್ತದೆ. ಹಾಗೆ ಒಂದು 2-3 ಸಲ ಪುನರಾವರ್ತನೆ ಇದನ್ನು ಮಾಡಿ ಹಾಲಿನಿಂದ ಕೂಡಿದ ತೋರು ಬೆರಳಿ ಸಮೇತ ಕರುವಿನ ಬಾಯಿ ಏನು ಸ್ವಲ್ಪ ಕೆಳಗಡೆ ಕೆಳಗಡೆ ತಂದು ಬಟ್ಟಲಿ ಎಲ್ಲಿ ಹಾಲಿದೆಯೋ ಅಲ್ಲಿ ತನಕ ಅದನ್ನು ತಂದಿಡಬೇಕು. ಆಮೇಲೆ ಏನು ಮಾಡಬೇಕಂದ್ರೆ ಆ ಬೆರಳುಗಳ ಸಂದಿಯ ನಡುವಿನಿಂದ ಹಾಲು ಕುಡಿಲಿಕ್ಕೆ ಸ್ವಲ್ಪ ಆಗ ಅದು ಆರಂಭಿಸ್ತದೆ. ಇದರಿಂದ ಏನಾಗ್ತದೆ ಅಂದರೆ ಹಾಲು ಕುಡಿಯುವಂಥ ಅಭ್ಯಾಸ ಅದಕ್ಕೆ ಕಲಿಸಿದ ಹಾಗೆ ಆಗ್ತದೆ, ಮತ್ತು ಅದನ್ನು ಹಾಲು ಒಂದು ಚೀಪುವಂತಹ ಒಂದು ಅಭ್ಯಾಸ ಕೂಡ ಅದಕ್ಕೆ ಆರಂಭ ಆದಾಗೆ ಆಗ್ತದೆ. ನಂತರ ಇದನ್ನು 1 ವಾರದಲ್ಲಿ ಇದು ಸಾಧಾರಣ ಹಾಲು ಕುಡಿಲಿಕ್ಕೆ ಅಥವಾ ಚೀಪ್ಲಿಕ್ಕೆ ಎಲ್ಲ ಕಲಿತದೆ. ಯಾಕಂದರೆ ಆಧುನಿಕ ಪದ್ಧತಿಯಲ್ಲಿ ಹೊರಗಿನಿಂದಲೇ ಚೀಪುವಂಥ ವ್ಯವಸ್ಥೆ ಕೂಡ ಮಾಡ್ಬೋದು, ಬೇಕಾದರೆ ಈಗ ಆ ರೀತಿ ಇದನ್ನು ಕಲಿತ ಹಾಗೆ ಆಗ್ತದೆ. ಕೆಲವೊಮ್ಮೆ ಕರುಗಳು ತಾನೇ ತಾನೇ ಕಲಿಬೋದು ಇದನ್ನು, ಕೆಲವೊಮ್ಮೆ ಇದನ್ನು ಸ್ವಲ್ಪ ರೈತರ ಸಹಾಯದಿಂದ ಮಾಡಬೇಕಾಗ್ತದೆ. ಈ ಅಂಶಗಳನ್ನು ಸ್ವಲ್ಪ ಗಮನಿಸಿದರೆ ಕರುವಿಗೆ ಹಾಲು ಕುಡಿಸೋದು ಏನು ಸಮಸ್ಯೆ ಅಂತ ರೈತರಿಗೆ ಅನಿಸೋದಿಲ್ಲ. ಸಾಧಾರಣವಾಗಿ ರೈತರು ಇದನ್ನೆಲ್ಲ ಅನುಸರಿಸ್ತಾರೆ, ಅದೆಲ್ಲ ತಿಳ್ಕೊಂಡಿರ್ತಾರೆ, ಸಾಧಾರಣವಾಗಿ ಈ ಕ್ರಮವನ್ನು ಮಾಡ್ತಾರೆ. ಈಗ ಕರುಗಳ ಕೊಂಬು ಸುಡೋದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಹೌದು, ಇದೊಂದು ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ದನಗಳ ಕೊಂಬು ಅಂತ ಹೇಳೋದು ಅದಕ್ಕೊಂದು ಸೌಂದರ್ಯ ಸಾಧನ ಇದ್ದಾಗೆ, ಕೆಲವು ತಳಿಗಳನ್ನು ಗುರುತಿಸುವುದೇ ಆ ಕೊಂಬಿನಿಂದ, ಇಂಥ ತಳಿ ಇಂಥ ದನಗಳ ತಳಿ ಅಂತ ಗುರುತಿಸುವುದೇ ಆ ಕೊಂಬಿನಿಂದ. ಆದ ಕಾರಣ ಇದು ಪ್ರಕೃತಿ ದತ್ತವಾಗಿ ಒಂದು ರಕ್ಷಣೆಗೆ ಅಂತ ಕೊಟ್ಟಂತಹ ಒಂದು ಸಾಧನ, ದೇವರು ಕೊಟ್ಟದ್ದು ಅಂತ ಹೇಳ್ಬೋದು. ಆದರೆ ಇದರಲ್ಲಿ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಈ ಕರು ದೊಡ್ಡದಾಗಿ ದನ ಆಗುವಾಗ ಅದರ ಕೊಂಬು ಸಿಕ್ಕಾಕ್ಕೊಳ್ತದೆ, ಅದು ಏನು ಆಹಾರ ತಿನ್ನುವ ಇದರಲ್ಲಿ ಅಲ್ಲೆಲ್ಲ ಸಿಕ್ಕಾಕ್ಕೊಂಡು ಸ್ವಲ್ಪ ಅದಕ್ಕೆ ಇಂಜುರಿ ಅಥವಾ ಗಾಯ ಆಗುವ ಸಾಧ್ಯತೆ ಇರ್ತದೆ. ಹಾಗೆ ಕೆಲವೊಮ್ಮೆ ದನಗಳೆರಡು ಜಗಳ ಕಾಯ್ದಾಗ ಅಥವಾ ಏನಾದರೂ ಸಿಟ್ಟು ಬಂದಾಗ ಅದರೊಟ್ಟಿಗೆ ಆ ಘರ್ಷಣೆ ಆಗಿ ಆ ಕೊಂಬು ಸ್ವಲ್ಪ ಮುರಿಯುವ ಸಾಧ್ಯತೆ ಇರ್ತದೆ. ಇದು ಕ್ರಮೇಣ ಏನಾಗ್ತದೆ ಅಂದರೆ ಈ ಗಾಯ ದೊಡ್ಡದಾಗಿ ಅದಕ್ಕೆ ಸ್ವಲ್ಪ ಚಿಕಿತ್ಸೆ ಖರ್ಚು ಬರ್ಬೋದು, ಮತ್ತು ಕೆಲವೊಮ್ಮೆ ಇದು ಕ್ಯಾನ್ಸರ್ ಕೂಡ ಆಗ್ಬೋದು. ಸೊ ಇದನ್ನೆಲ್ಲ ತಪ್ಪಿಸಲಿಕ್ಕೆ ಕೊಂಬು ಸುಡುವಂಥ ಪದ್ಧತಿಯೊಂದು ಇದೆ. ಈ ಪದ್ಧತಿ ಏನಂದರೆ, ಒಂದು ಕರು ಹುಟ್ಟಿದ ತಕ್ಷಣ 1-3 ವಾರದೊಳಗೆ ಕೈಗೊಳ್ಳಬೇಕಾಗ್ತದೆ. ಇದರಲ್ಲಿ ಸಾಧಾರಣ 2 ವಿಧಾನಗಳನ್ನು ಅನುಸರಿಸ್ತೇವೆ. ಒಂದನೇದಾಗಿ ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಆ ಕೊಂಬನ್ನು ಸುಡುವುದು, ಅಂದರೆ ಕೊಂಬಿನ ಬುಡ ಏನಿದೆ ಅಲ್ಲಿ ರಾಸಾಯನಿಕ ಪದಾರ್ಥವನ್ನು ಲೇಪನ ಮಾಡೋದ್ರಿಂದ ಅದು ಸುಟ್ಟೋಗ್ತದೆ. ಇನ್ನು 2ನೇ ಪದ್ಧತಿಯಲ್ಲಿ ಏನಂದರೆ ಎಲೆಕ್ಟ್ರಿಕ್ ಅಂದರೆ ವಿದ್ಯುತ್ ಶಕ್ತಿಯು ಬಳಸಿ ಅದರ ಯಂತ್ರದಿಂದ ಕೊಂಬನ್ನು ಸುಡುವಂಥದ್ದು. ಇದು ಕೂಡ ಅದು ಬುಡಕ್ಕೆ ಹೋಗಿ ಅದನ್ನು ಆ ಕೊಂಬಿನ ಬುಡವನ್ನು ಸುಟ್ಟು ಹಾಕ್ತದೆ, ಆದ ಕಾರಣ ಮುಂದೆ ಕೊಂಬು ಬರುವಂಥ ಸಾಧ್ಯತೆ ಇರೋದಿಲ್ಲ. ಸೊ ಇದರ ಈ ರೀತಿಯಾಗಿ ಕೊಂಬು ಸುಡುವಂಥ ಒಂದು ಪದ್ಧತಿ ಕರುವಲ್ಲಿ ಮಾಡಬೇಕಾಗ್ತದೆ. ಇದನ್ನು ಅನುಸರಿಸಿದರೆ ಮುಂದೆ ಸಮಸ್ಯೆ ಆಗದ ಹಾಗೆ ಮಾಡಬಹುದು. ಈಗ ಕರುಗಳ ಪಾಲನೆ ಮಾಡುವ ಸಂದರ್ಭದಲ್ಲಿ ಈಗ ಹಾಲಿನ ಒಂದು ಹಾಲು ಕುಡಿಸುವುದರ ಬಗ್ಗೆ ತಾವು ಹೇಳಿದ್ರಿ, ಹಾಗೆ ಬೇರೆಯೇ ಯಾವ ರೀತಿಯ ಕ್ರಮಗಳನ್ನೆಲ್ಲ ಅನುಸರಿಸಬೇಕು? ಹೌದು, ಇದು ಒಂದನೆಯದಾಗಿ ಈಗ ಕೊಂಬು ಸುಡುವುದು ಒಂದು ಪದ್ಧತಿ, ಮತ್ತು ಕೆಲವು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅಂತ ಹೇಳ್ತೇವೆ, ಅಂದರೆ ಕೆಲವು ಪಾಲನಾ ಪದ್ಧತಿಗಳನ್ನು ಕೆಲವು ಮಾಡಬೇಕಾಗ್ತದೆ ಹುಟ್ಟಿದ ತಕ್ಷಣ. ಉದಾಹರಣೆಗೆ ಕರುಗಳಿಗೆ ನಂಬರ್ ಹಾಕುವಂಥದ್ದು. ನಂಬರ್ ಹಾಕೋದಂದರೆ ಈಗ ನಮ್ಮಲ್ಲಿ ಈಗ ಆಧಾರ್ ID ಕಾರ್ಡ್ ಹೇಗೆ ನಂಬರ್ ಆಧಾರ್ ನಮ್ಮ ಗುರುತು ಸಂಖ್ಯೆ ಅಂತ ಹೇಳ್ಬೋದಲ್ವ, ಆ ರೀತಿ ಕರುಗಳಿಗೆ ಕೂಡ ಒಂದು ಗುರುತು ಸಂಖ್ಯೆ ಅಗತ್ಯ ಇರ್ತದೆ. ಈಗ ದೊಡ್ಡ ದೊಡ್ಡ ಫಾರ್ಮಲ್ಲಿ ತುಂಬ ದನಗಳಿರ್ತದೆ, ಅದರದ್ದೇ ಕರು ಇರ್ತದೆ. ಯಾವುದರ ಕರು, ಯಾವುದರ ದನ, ಯಾವುದು ತನ್ನ ತಾಯಿ ಇದ್ದು ಯಾವುದು ಕರು ಅಂತ ಗುರುತಿಸಲಿಕ್ಕೆ ಈ ಗುರುತು ಸಂಖ್ಯೆ ಸಹಾಯ ಮಾಡಿರ್ತದೆ. ಇದನ್ನು ಕರುಗಳಿಗೆ ನಂಬರ್ ಕೊಡುವುದಂತ ಹೇಳುವುದು ಕೆಲವು ಬೇರೆ ಬೇರೆ ವಿಧಾನಗಳನ್ನು ಬಳಸ್ಬೋದು. ಒಂದು ಪ್ಲಾಸ್ಟಿಕ್ ನಂಬರ್ ಇರುವಂತಹ ಕಿವಿಯೋಲೆಯನ್ನು ಅದರ ಕಿವಿಯ ಒಳಭಾಗದಲ್ಲಿ ಸಾಧಾರಣ 15 ದಿವಸದೊಳಗಡೆ ಚುಚ್ಚಿ ಕಿವಿಯೋಲೆ ಅಂತ ಮಾಡ್ಬೋದು. ಇದು ಅದರ ಗುರುತು ಸಂಖ್ಯೆ ಆಗಿರ್ತದೆ. ಇದಲ್ಲದೆ ಕೆಲವು ಹಾಟ್ ಬ್ರ್ಯಾಂಡಿಂಗ್ ಅಥವಾ ಕೋಲ್ಡ್ ಬ್ರ್ಯಾಂಡಿಂಗ್, ಅಂದರೆ ನಂಬರು ಏನಿದೆ ನಂಬರಿನ ಅಚ್ಚನ್ನು ಹಾಕಿ ಅದರನ್ನು ಅಚ್ಚನ್ನು ಕಾಯಿಸಿ ಅದನ್ನು ಅದರ ಚಪ್ಪೆ ಭಾಗದಲ್ಲಿ ಅಂದರೆ ಹಿಂದಿನ ಭಾಗದಲ್ಲಿ ಅದನ್ನು ಇಡೋದ್ರಿಂದ ಇದರ ಇಟ್ಟು ಆ ನಂಬರ್ ಅದರಲ್ಲಿ ಮೂಡ್ತದೆ. ಆ ಸಂಖ್ಯೆ ಏನು, ಗುರುತು ಸಂಖ್ಯೆ ಅದರ ಹಿಂಭಾಗದಲ್ಲಿ ಮೂಡ್ತದೆ. ಆದ ಕಾರಣ ಅದರ ಗುರುತನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಕೋಲ್ಡ್ ಬ್ರ್ಯಾಂಡಿಂಗ್ ಅಂತ ಒಂದಿದೆ, ಇದರಲ್ಲಿ ದ್ರವ ಸಾರಜನಕದಲ್ಲಿ ಆ ನಂಬರ್ ಇರುವ ಅಚ್ಚು ಇರುವಂತಹ ಉಪಕರಣವನ್ನು ಮುಳುಗಿಸಿ ಮತ್ತೆ ಅದರ ಚಪ್ಪೆ ಭಾಗದಲ್ಲಿ ಅದನ್ನು ಆ ಸಂಖ್ಯೆ ಮೂಡುವ ಹಾಗೆ ಹಚ್ಚಬೇಕಾಗ್ತದೆ. ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಕರುವಿನ ಗುರುತು ಸಿಕ್ಕ ಹಾಗೆ ಆಗ್ತದೆ. ಇದೆಲ್ಲ ಒಳ್ಳೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್, ಅಂದರೆ ಪಾಲನಾ ಪದ್ಧತಿಗಳಂತ ಏನು ಹೇಳ್ತೇವೆ ಅದರಲ್ಲಿ ಮಾಡುವಂತಹ ಕ್ರಮಗಳು. ಈಗ ಕರುವನ್ನು ಸಾಕುವಾಗ ಮುಂದೆ ಹಾಲಲ್ಲದೆ ಮತ್ತೆ ಏನಾದರೂ ಕೊಡುವಂಥದ್ದು ವ್ಯವಸ್ಥೆ ಏನಾದರೂ ಉಂಟಾ? ಹೌದು, ಇದು ಸ್ವಲ್ಪ ಜಂತುನಾಶಕ ಔಷಧಿಯನ್ನು ಕೊಡಬೇಕಾಗ್ತದೆ. ಇದು ಹುಳದ ಮದ್ದು ಅಂತ ನಾವು ಲೋಕಲ್ ನಮ್ಮ ಕರಾವಳಿ ಭಾಗದಲ್ಲಿ ಹೇಳುವಂಥದ್ದು, ಜಂತು ಹುಳದ್ದು ಮದ್ದು ಕೊಡಿ ಡಾಕ್ಟರ್ ಅಂತ ಬರ್ತಾರೆ ತುಂಬ ಜನ. ಇದಕ್ಕೆ ಸಾಧಾರಣ ಕರು ಹುಟ್ಟಿದ ತಕ್ಷಣ 10 ದಿನಕ್ಕೆ ಒಂದ್ಸಲ ಇದನ್ನು ಜಂತುನಾಶಕ ಔಷಧಿಯನ್ನು ಕೊಡಬೇಕು, ಮತ್ತೆ 30 ದಿನ ಆದಮೇಲೆ, ಆಮೇಲೆ 2 ತಿಂಗಳಾದಮೇಲೆ, ಆಮೇಲೆ 3 ತಿಂಗಳಾದಮೇಲೆ, ಆಮೇಲೆ ಅರ್ಧ ವರ್ಷ ಅಂದರೆ 6 ತಿಂಗಳಾದಮೇಲೆ, ಮತ್ತು 1 ತಿಂಗಳಾದಮೇಲೆ. ಇದನ್ನು ನಂತರ ಪ್ರತಿ ವರ್ಷಕ್ಕೊಮ್ಮೆ ಜಂತು ಹುಳದ್ದು ಔಷಧಿಯನ್ನು ಪುನರಾವರ್ತನೆ ಮಾಡಬೇಕು. ಒಂದ್ಸಲ ಔಷಧಿ ಕೊಟ್ಟೆ ಇನ್ನೊಂದ್ಸಲ ಯಾಕೆ ಬೇಡ ಅಂತ ಹೇಳ್ಕೊಂಡು ಉದಾಸೀನ ಮಾಡಬಾರ್ದು. ಇದನ್ನು ಪುನರಾವರ್ತನೆ ಆಗಾಗ್ಗೆ ಹೇಗೆ ಮಾಡಬೇಕು, ಹತ್ತಿರದ ಪಶುವೈದ್ಯ ಆಸ್ಪತ್ರೆಗೆ ಹೋಗಿ ಜಂತು ಔಷಧಿ ತಗೊಂಡು ಅವರ ಸಲಹೆ ಮೇರೆಗೆ ಅದನ್ನು ನೀಡಬೇಕಾಗ್ತದೆ. ಇದನ್ನು ಸಾಧಾರಣವಾಗಿ ಎಲ್ಲ ರೈತರು ಮಾಡಲೇಬೇಕಾದ್ದು. ಇದು ಒಂದ್ಸಲ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಬಿಡಬಾರ್ದು. ಇದು ಪ್ರತಿ ವರ್ಷಕ್ಕೆ ರಿಪೀಟ್ ಮಾಡಬೇಕಾಗ್ತದೆ. ಕೆಲವೊಂದ್ಸಲ ಗರ್ಭಿಣಿ ಹಸುವಿಗೆ ತಜ್ಞ ವೈದ್ಯರ ಸಲಹೆ ಮೇರೆಗೆನೆ ಜಂತು ಔಷಧ ಕೊಡ್ಬೋದಾ ಡಾಕ್ಟರ್ ಅಂತ ಕೇಳಿಕೊಂಡು ಕೊಡಬೇಕಾಗ್ತದೆ. ಯಾಕಂದ್ರೆ ಕೆಲವು ಗರ್ಭಿಣಿ ಸಮಯದಲ್ಲಿ ನೀಡಬಾರ್ದು. ಅಂಥದ್ದೆಲ್ಲ ಕೇಳಿಕೊಂಡು ಇದನ್ನು ಮಾಡೋದು ಉತ್ತಮ. ನಂತರ ಮುಂದೆ ಈ ಹಾಲಿನ ಜೊತೆ ಆಹಾರವನ್ನು ಕೂಡ ಕರುವಿಗೆ ಕೊಡಬೇಕಾಗ್ತದೆ. ಈ ಆಹಾರದ ಕ್ರಮ ಯಾವ ಥರ ಇರಬೇಕು? ಕರುವಿಗೆ ಆಹಾರ ನೀಡಬೇಕು ಅಂದರೆ ಅದು ಹುಟ್ಟಿದ ತಕ್ಷಣವೇ ಅದಕ್ಕೆ ಹಾಲು ಕೊಡಬೇಕು ಅದು ನಾನು ಆಗಲೇ ಹೇಳಿದ್ದೇನೆ. ಇದಲ್ಲದೆ ಏನಾಗ್ತದೆ ಅಂದರೆ ಕರುವಿಗೆ ಒಂದು 5 ದಿನ ತನಕ ಹಾಲಿನಲ್ಲೇ ಅದನ್ನು ಸಾಕ್ಬೋದು. ಅಂದರೆ ಒಂದು ರೀತಿ 3 ಲೀಟರ್ ಗಿಣ್ಣು ಹಾಲನ್ನು ಅದಕ್ಕೆ 5 ದಿನಗಳವರೆಗೆ, ಆರಂಭದ 5 ದಿನಗಳವರೆಗೆ ನೀಡ್ಬೋದು. ಇದು ರೈತರು ಒಂದು ಗಮನದಲ್ಲಿ ಇಟ್ಟುಕೊಳ್ಬೇಕಾದ ವಿಷಯ ಅಂದರೆ ಈ ಗಿಣ್ಣು ಹಾಲು ನೀಡುವಾಗ ಒಂದೇ ಸಮಯದಲ್ಲಿ ಡಾಕ್ಟರ್ ಹೇಳಿದ್ದಾರೆ 3 ಲೀಟರ್ ಕೊಡಬೇಕಂದ್ರೆ ಒಂದೇ ಸಮಯದಲ್ಲಿ ಕೊಡಬಾರ್ದು. ಒಂದೇ ಸಮಯಕ್ಕೆ ಕೊಟ್ಟರೆ ಏನಾಗ್ತದೆ ಅಂದರೆ ತಕ್ಷಣ ಬೇದಿಯಾಗಿ ಅದು ಹೊರಗೆ ಬರ್ಬೋದು. ಆದ ಕಾರಣ ಡಿವೈಡೆಡ್ ಡೋಸಸ್ ಅಂದರೆ ವಿಭಾಗ ಮಾಡಿ, ಭಾಗ ಮಾಡಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಗೆ ಇದನ್ನು ಭಾಗ ಮಾಡಿ 5 ದಿನಗಳವರೆಗೆ ನೀಡಬೇಕಾಗ್ತದೆ. ಆಮೇಲೆ ಕೂಡ 6 ರಿಂದ 30 ದಿನಗಳವರೆಗೆ ಸಾಧಾರಣ 2 ಲೀಟರಷ್ಟು ಹಾಲು ಕೊಡಬೇಕಾಗ್ತದೆ. ಈ ಸಮಯದಲ್ಲಿ ದಾಣಿ ಮಿಶ್ರಣವನ್ನು 1/4 ಕಿಲೋದಷ್ಟು ಅಂದರೆ 50 ಗ್ರಾಮಿನಿಂದ 1/4 ಕಿಲೋದಷ್ಟು ದಾಣಿ ಮಿಶ್ರಣವನ್ನು ನೀಡಬಹುದು. 1 ಹಿಡಿಯಷ್ಟು ಹಸಿರು ಮೇವನ್ನು ಈ ಸಮಯದಲ್ಲಿ ಕೊಡಬಹುದು. ಸಾಧಾರಣ 15 ದಿನ ಆದಮೇಲೆ ಕರು ಒಂದು ಹಸಿರು ಮೇವು ತಾನೇ ತಿನ್ನಲಿಕ್ಕೆ ಆರಂಭಿಸ್ತದೆ. ಇದ್ಯಾವುದು ಮಿಶ್ರಣ ಹೊಸತ್ತು ಏನು ನಾವು ಆರಂಭಿಸ್ತೇವೆ ಅಥವಾ ದಾಣಿ ಮಿಶ್ರಣವನ್ನು ಆರಂಭಿಸ್ತೇವೆ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಮಾಡಬೇಕು. 50 ರಿಂದ 250 ಗ್ರಾಮ್ ಅಂತ ಏನು ಅದು ರೇಂಜ್ ಅಂತ ಇದೆಯಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕ್ರಮೇಣ ಅದನ್ನು ಜಾಸ್ತಿ ಮಾಡಬೇಕು. ಇದರಿಂದ ಏನಾಗ್ತದೆ ಅಂದರೆ ಆ ವ್ಯವಸ್ಥೆಗೆ ಅದು ಒಗ್ಗಿಕೊಳ್ತದೆ. ನಂತರ ಏನಾಗ್ತದೆ ಅಂದರೆ ಈಗ 30 ದಿನಗಳವರೆಗೆ ನಾನು ಈಗಾಗಲೇ ಹೇಳಿದೆ, 1 ತಿಂಗಳಿಂದ 2 ತಿಂಗಳು ಅಂದರೆ 31 ದಿನದಿಂದ 60 ದಿನಗಳವರೆಗೆ ಸಾಧಾರಣ 2 ಲೀಟರ್ ಹಾಲು ನೀಡಬಹುದು. ಹಾಗೆಯೇ ದಾಣಿ ಮಿಶ್ರಣದ ಪ್ರಮಾಣವನ್ನು 1/4 ಕಿಲೋ ತನಕ ಜಾಸ್ತಿ ಮಾಡ್ಬೋದು. ಈ ಸಮಯದಲ್ಲಿ ಹಸಿರು ಮೇವನ್ನು ಹೊಟ್ಟೆ ತುಂಬ ನೀಡ್ಬೋದು. ಮುಂದೆ ಈಗ 2 ತಿಂಗಳಿಂದ 3 ತಿಂಗಳವರೆಗೆ 2 ಲೀಟರ್ ಹಾಲು ಮೇಲೆ ಹೇಳಿದ ಹಾಗೆಯೇ ಕೊಡ್ಬೋದು. ಹಾಗೆಯೇ ಸಾಧಾರಣ 1/4 ಕೆಜಿಯಷ್ಟು ಈ ದಾಣಿ ಮಿಶ್ರಣವನ್ನು ಹೆಚ್ಚಿಸಿಕೊಂಡು ಹೋಗ್ಬೋದು. ಹೊಟ್ಟೆ ತುಂಬ ಹಸಿರು ಮೇವನ್ನು ನೀಡ್ಬೋದು. 3 ತಿಂಗಳಿಂದ 6 ತಿಂಗಳವರೆಗೆ ಅಂದರೆ 3 ತಿಂಗಳಾದಮೇಲೆ ಯಾವುದೇ ರೀತಿ ಹಾಲು ಕೊಡುವಂಥ ಅಗತ್ಯ ಇರುವುದಿಲ್ಲ. ಆಮೇಲೆ ಕೇವಲ ಈ ದಾಣಿ ಮಿಶ್ರಣ ಅಥವಾ ಹಸಿರು ಮೇವಿನ ಮೇಲೇ ಅದನ್ನು ಬಿಡಬಹುದು. ಇದು 6 ತಿಂಗಳವರೆಗೆ ಸಾಧಾರಣ 1 ಕೆಜಿಯಷ್ಟು ಮಿಶ್ರಣವನ್ನು ಹೆಚ್ಚು ಮಾಡ್ತಾ ಹೋಗ್ಬೋದು. ಹಾಗೆ ಹೊಟ್ಟೆ ತುಂಬ ಹಸಿರು ಮೇವನ್ನು ನೀಡ್ಬೋದು. 6 ತಿಂಗಳ ಮೇಲ್ಪಟ್ಟು 1.5 ಕಿಲೋ ಜಾನುವಾರುಗಳಿಗೆ ದಾಣಿ ಮಿಶ್ರಣ ನೀಡ್ಬೋದು. ಹಸಿರು ಮೇವನ್ನು ಎಷ್ಟು ಬೇಕೋ ಅಷ್ಟು ಅದು ತಿನ್ಲಿಕ್ಕೆ ಬಿಡಬಹುದು. ಸೊ ಇದೆಲ್ಲ ಕ್ರಮಗಳನ್ನು ರೈತರು ಅನುಸರಿಸಬೇಕು. ಒಂದೇ ಒಂದು ಗಮನದಲ್ಲಿ ಇಟ್ಟುಕೊಳ್ಳುವಾಗದ ವಿಷಯ ಅಂದರೆ ಯಾವುದೇ ಒಂದು ಪ್ರಮಾಣ ಈಗ ಏನು ಹೇಳಿದೆ ಅದನ್ನು ಒಂದೇ ಸಲ ಕೊಡಬಾರ್ದು, ಅದನ್ನು ಡಿವೈಡೆಡ್ ಡೋಸಸ್ ಅಲ್ಲಿ ಕೊಡಬೇಕು. ಮತ್ತು ಈ ಪ್ರಮಾಣವನ್ನು ಜಾಸ್ತಿ ಮಾಡುವಾಗಲೂ ಕೂಡ ಒಂದೇ ಸಲ ಜಾಸ್ತಿ ಮಾಡಬಾರ್ದು, ಕ್ರಮೇಣವಾಗಿ ಹಂತ ಹಂತವಾಗಿ ಅದನ್ನು ಜಾಸ್ತಿ ಮಾಡಿಕೊಂಡು ಹೋಗಬೇಕು. ಮತ್ತು ಯಾವಾಗಲೂ ಕರುವಿಗೆ ಅಂತಲೇ ಈಗ ಸಿದ್ಧ ಆಹಾರ ಮಾರುಕಟ್ಟೆಯಲ್ಲಿ ಸಿಗ್ತದೆ, ಅದನ್ನೇ ತಗೊಂಡು ಕೊಡಬೇಕು. ಕೆಲವೊಂದು ಸಲ ಏನು ಮಾಡ್ತಾರೆ ರೈತರು ಅಂದರೆ, ನಮ್ಮಲ್ಲಿ ಈಗ ಕರುವಿಗೆ ಕೊಡುವಂಥ ಆಹಾರ ಇಲ್ಲ, ದೊಡ್ಡದನ್ನದ್ದೇ ಆಹಾರ ಈಗ ಅರ್ಜೆಂಟಿಗೆ ಕೊಡುವ, ಯಾರು ಇವತ್ತು ಮಾರ್ಕೆಟಿಗೆ ಹೋಗ್ತಾರೆ ಅಂತ ಹೇಳಿಕೊಂಡು ಅದರದೇ ದೊಡ್ಡದನ್ನದ್ದೇ ಆಹಾರವನ್ನು ಕೊಡ್ತಾರೆ. ಇದು ಸ್ವಲ್ಪ ಒಳ್ಳೆಯ ಪದ್ಧತಿ ಅಲ್ಲ. ಕರುವಿಗೆ ಅಂತಲೇ ಹೇಳಲ್ಪಟ್ಟಂತಹ ಮಾಡಿಸಿದ್ದಂಥ ಆಹಾರವನ್ನೇ ಹಾಕಿದರೆ, ದಾಣಿ ಮಿಶ್ರಣವನ್ನು ಹಾಕಿದರೆ ಅದಕ್ಕೆ ಬೆಳವಣಿಗೆ ಅದಕ್ಕೆ ಬೇಕಾದ ಹಾಗೆ ಆಗ್ತದೆ. ಇದಿಷ್ಟು ಇದು ಕರುವಿನ ಬಗ್ಗೆ ಸ್ವಲ್ಪ ಕಾಳಜಿ ಆಹಾರದ ವಿಷಯದ ಬಗ್ಗೆ ತಗೊಳ್ಬೇಕಾಗ್ತದೆ. ಇನ್ನೊಂದು ವಿಷಯದಲ್ಲಿ ಹೇಳುವುದಾದರೆ, ಕರುಗಳಿಗೆ ರೋಗ ನಿರೋಧಕ ಲಸಿಕೆಗಳನ್ನು ಕೂಡ ಕೊಡಬೇಕಾಗ್ತದೆ. ಈಗ ಔಷಧೋಪಚಾರದಲ್ಲಿ ನಾನು ಈಗಾಗಲೇ ಜಂತು ಔಷಧಿ ಬಗ್ಗೆ ಹೇಳಿದ್ದೇನೆ. ಇದಲ್ಲದೆ ಅದಕ್ಕೆ ಕೆಲವು ಲಸಿಕೆಗಳು ಕೂಡ ಮುಂದೆ ರೋಗ ಬರಬಾರದು ಅಂತ ರೋಗ ನಿರೋಧಕ ಲಸಿಕೆ ಕಾರ್ಯಕ್ರಮಗಳು ಕೂಡ ಇದ್ದಾವೆ. ಇದು ಹತ್ತಿರದ ಪಶುಪಾಲನೆ ಅಥವಾ ಪಶು ವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಉಚಿತವಾಗಿ ಕೂಡ ಕೆಲವು ಲಸಿಕೆಗಳು ಲಭ್ಯವಿದೆ. ನೀವು ಹತ್ತಿರದ ಪಶು ಚಿಕಿತ್ಸಾಲಯಕ್ಕೆ ಸಂಪರ್ಕಿಸಿದರೆ ನಿಮಗೆ ಇದರ ಬಗ್ಗೆ ಮಾಹಿತಿ ಸಿಗ್ತದೆ. ಮುಖ್ಯವಾಗಿ ಈ ರೋಗದ ಹೆಸರಂದರೆ ಕಾಲು ಮತ್ತು ಬಾಯಿ ರೋಗ, ನಮಗೆಲ್ಲ ಗೊತ್ತಿದೆ FMD ಅಂತ ಹೇಳ್ತೇವೆ. ಇದು ಮೊದಲನೇ ಲಸಿಕೆ 3 ತಿಂಗಳಾದ್ಮೇಲೆ, ಆಮೇಲೆ 6 ತಿಂಗಳಾದ್ಮೇಲೆ ಬೂಸ್ಟರ್ ಡೋಸ್ ಅನ್ನು ಕೊಡಬೇಕಾಗ್ತದೆ. ವರ್ಷಕ್ಕೆ 2-3 ಸಲ ಇದರ ಪುನರಾವರ್ತನೆ ಮಾಡಬೇಕು. ಆಮೇಲೆ ಚಪ್ಪೆ ರೋಗ ಅಂತ ಹೇಳುದು, ಇದು 5-6 ತಿಂಗಳಾದ ಮೇಲೆ ಆಮೇಲೆ ಪುನರಾವರ್ತನೆ ವರ್ಷಕ್ಕೊಮ್ಮೆ ಮಾಡಬೇಕಾಗ್ತದೆ. ಇನ್ನು ಗಂಟಲು ಬೇನೆ HS ಅಂತ ಹೇಳ್ತೇವೆ, ಇದಕ್ಕೂ 5-6 ತಿಂಗಳಾದ ಮೇಲೆ ಪ್ರಥಮ ಲಸಿಕೆ, ಆಮೇಲೆ ವರ್ಷಕ್ಕೊಮ್ಮೆ ಇದನ್ನು ಪುನರಾವರ್ತನೆ ಮಾಡಬೇಕು. ಇದೇ ರೀತಿ ನೆರಡಿ ರೋಗ, ಇದು 3 ತಿಂಗಳಾದ ಮೇಲೆ ಪ್ರಥಮ ಲಸಿಕೆ, ನಂತರ ವರ್ಷಕ್ಕೊಮ್ಮೆ ಪುನರಾವರ್ತನೆ ಮಾಡಬೇಕು. ಇನ್ನು ಗರ್ಭಪಾತ ರೋಗ, ಇದು ಕೇವಲ ಹೆಣ್ಣು ಕರುಗಳಿಗೆ ಮಾತ್ರ, ಇದನ್ನು ಗಂಡು ಕರುಗೆ ಕೊಡುವಂಥ ಕ್ರಮ ಇಲ್ಲ. ಇದು 6-9 ತಿಂಗಳಾದ ಮೇಲೆ ಹೆಣ್ಣು ಕರುಗಳಿಗೆ ಮಾತ್ರ ಇದು ಒಂದೇ ಸಲ ಕೊಡುವಂಥದ್ದು. ಇಂಥದ್ದು ರೋಗ ನಿರೋಧಕ ಲಸಿಕೆ ಕಾರ್ಯಕ್ರಮಗಳನ್ನು ಇವನ್ನ ನಮ್ಮ ಪಶುಪಾಲನೆ ಇಲಾಖೆ ಕೂಡ ನಡೆಸ್ತಾ ಇರ್ತದೆ. ಅದರ ಒಟ್ಟಿಗೆ ಸಹಯೋಗದಿಂದ ಈ ಕರುಗಳಿಗೆಲ್ಲ ಈ ಲಸಿಕೆ ಕಾರ್ಯಕ್ರಮಗಳನ್ನು ತಪ್ಪದೆ ಲಸಿಕೆಗಳನ್ನು ಹಾಕಿಸ್ಕೊಂಡ್ರೆ ಜಾನುವಾರುಗಳು ಮುಂದೆ ರೋಗ ಬರದ ಹಾಗೆ ಸುರಕ್ಷಿತವಾಗಿರ್ತವೆ. ಒಳ್ಳೆಯದು ಮೇಡಮ್, ಮುಖ್ಯವಾಗಿ ಕರುಗಳ ಒಂದು ಪಾಲನೆಯ ಮಹತ್ವವನ್ನು ತಾವು ತಿಳಿಸಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೆ ಕರುವಿನ ಪಾಲನೆ ಈ ಕುರಿತು ಅಥಣಿಯ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ PS. ಈಗ ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣ ಕುರಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ವಿಭಾಗದ ಯೋಜನಾ ಅಧಿಕಾರಿ ಸುಧೀರ್ ಜೈನ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಸುಧೀರ್ ಜೈನ್. ಇವರು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ವಿಭಾಗದ ಯೋಜನಾಧಿಕಾರಿಯಾಗಿದ್ದಾರೆ. ಮುಖ್ಯವಾಗಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕರಾವಳಿ ಜಿಲ್ಲೆಗಳಲ್ಲಿ ಕಡಿಮೆ ಆಗ್ತಾ ಇರುವಂಥ ಭತ್ತದ ಕೃಷಿ ಏನಿದೆ, ಇದರಲ್ಲಿ ಯಾಂತ್ರೀಕರಣ ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸಾಮಾನ್ಯವಾಗಿ ಒಂದು ಕೃಷಿ ಕಡಿಮೆ ಆಗಲಿಕ್ಕೆ ಅದಕ್ಕೆ ಹಲವಾರು ಕಾರಣ ಇರ್ತದೆ. ಒಂದು, ಅದರಲ್ಲಿ ಲಾಭ ಕಮ್ಮಿ ಆಗುವುದು ಮುಖ್ಯವಾಗಿ. ನಮ್ಮ ಇಡೀ ದಕ್ಷಿಣ ಕನ್ನಡದ ಒಂದು ಜಾಗ ಏನಿದೆ ಅದು ಗದ್ದೆಗಳಿಂದ ತುಂಬಿತ್ತು ಮತ್ತು ಭತ್ತದ ಕೃಷಿ ವ್ಯಾಪಕವಾಗಿತ್ತು. ಈಗ ಅದು ವರ್ಷ ಹೋಗ್ತಿದ್ದ ಹಾಗೆ ಕಡಿಮೆ ಆಗಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಕೃಷಿಯನ್ನು ಹೆಚ್ಚು ಮಟ್ಟಿಗೆ ಇನ್ನೂ ಕೂಡ ನಮ್ಮ ಅನ್ನ ಏನಿದೆ ಅದನ್ನು ಬೆಳಿಬೇಕಾದರೆ ಅದರಲ್ಲಿ ಯಾಂತ್ರೀಕರಣ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಒಂದು ಪಾತ್ರವನ್ನು ವಹಿಸ್ತದೆ. ಇಂಥ ಸಂದರ್ಭದಲ್ಲಿ ಈ ಕೃಷಿಯಲ್ಲಿ, ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣ ಯಾವ ರೀತಿಯಲ್ಲಿ ಮಾಡ್ಬೋದು ಸರ್? ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ಆಹಾರ ಬೆಳೆ ಭತ್ತ. ಭತ್ತವನ್ನು ಉಪಯೋಗ ಮಾಡುವಂಥದ್ದು ಕೂಡ ಅಕ್ಕಿ ತಿಂಡಿ ಎಲ್ಲದಕ್ಕೂ ಕೂಡ ಉಪಯೋಗವನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಭತ್ತ ಅನೇಕ ಕಾರಣಗಳಿಂದ, ಲಾಭ ಕಡಿಮೆ, ಕೂಲಿ ಆಳುಗಳ ಸಮಸ್ಯೆ, ಬೇರೆ ಬೇರೆ ಕಾರಣಗಳಿಂದಾಗಿ ಭತ್ತದ ಕೃಷಿ ಕಡಿಮೆ ಆಗ್ತಾ ಬರ್ತಾ ಇದೆ. ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ 10 ವರ್ಷಗಳಿಂದ ಭತ್ತದ ಕೃಷಿ ಪ್ರೋತ್ಸಾಹಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪೂಜ್ಯರ ನೇತೃತ್ವದಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಕಳೆದ 10 ವರ್ಷದ ಹಿಂದೆ ನಾವು ಶ್ರೀ ಪದ್ಧತಿ ಎನ್ನುವಂಥ ಬೇಸಾಯವನ್ನು ಭತ್ತದ ಕೃಷಿ ಉಳಿವಿಗಾಗಿ ಪ್ರಾರಂಭ ಮಾಡಿದೆವು. ಒಂದೊಂದು ನೇಜಿಯನ್ನು ನಾಟಿ ಮಾಡುವಂಥದ್ದು, ಕಡಿಮೆ ಭತ್ತದ ಬೀಜದ ಬಳಕೆ ಮತ್ತು ಕೂಲಿ ಆಳುಗಳ ಸಂಖ್ಯೆ ಕಡಿಮೆ ನಾಟಿಗೆ, ಈ ರೀತಿಯಲ್ಲಿ ಮಾಡಿ ಭತ್ತವನ್ನು ಉಳಿಸುವಂಥ ಕೆಲಸ ಸುಮಾರು ರಾಜ್ಯದಲ್ಲಿ 50,000 ಎಕರೆಯಲ್ಲಿ ಅನುಷ್ಠಾನ ಆಗಿದೆ. ಇಲ್ಲಿ ಭತ್ತಕ್ಕೆ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ, ಮುಖ್ಯವಾಗಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಭಾಗದಲ್ಲಿ ಭತ್ತಕ್ಕಾಗಿಯೇ ಬೇರೆ ಬೇರೆ ಯಂತ್ರಗಳು ಬಂತು. ಈ ಸಂದರ್ಭದಲ್ಲಿ ನಮಗೆ ಅನುಭವದ ಕೊರತೆಯಿಂದಾಗಿ ಹೆಚ್ಚಿನ ಭತ್ತದ ಉತ್ತಮವಾದ ಯಂತ್ರವನ್ನು ಖರೀದಿ ಮಾಡುವಲ್ಲಿ ನಾವು ಸ್ವಲ್ಪ ಸಮಸ್ಯೆಗಳಾಗಿತ್ತು. ಅನಂತರ ಕಳೆದ 5 ವರ್ಷಗಳಲ್ಲಿ ನಮಗೆ ಈ ಬಗ್ಗೆ ಅನೇಕ ಮಾಹಿತಿಗಳು ಲಭ್ಯ ಆಯಿತು ಮತ್ತು ಇದರ ಬಗ್ಗೆ ಅಧ್ಯಯನಗಳನ್ನು ಮಾಡಿದೆವು. ಈ ನಿಟ್ಟಿನಲ್ಲಿ ಕಳೆದ 2020ರಲ್ಲಿ ನಾವು ಹೊಸದಾಗಿ ಪ್ರಾರಂಭ ಮಾಡಿರುವಂಥ ಕಾರ್ಯಕ್ರಮ ಯಂತ್ರಶ್ರೀ ಎನ್ನುವಂಥದ್ದು. ಭತ್ತವನ್ನು ಸಂಪೂರ್ಣವಾಗಿ ಯಾಂತ್ರೀಕರಣದ ಮೂಲಕ ಮಾಡಬಹುದು ಮತ್ತು ಭತ್ತವನ್ನು ಈ ರೀತಿ ಮಾಡಿದಾಗ ರೈತರಿಗೆ ಆದಾಯ ಇದೆ ಮತ್ತು ಕೂಲಿ ಆಳುಗಳನ್ನು ಅವಲಂಬನೆ ಮಾಡದೆ ಖಂಡಿತವಾಗಿ ಹಡಿಲಿರುವಂಥ ಭೂಮಿಗಳನ್ನು ಮಾಡಬಹುದು ಎನ್ನುವಂಥ ಹೊಸ ಯೋಜನೆಯನ್ನು ಮಾಡಿ ಭತ್ತವನ್ನು ಉಳಿಸುವಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮೂಲಕ ಆಗಿದೆ. ಈಗ ಯಂತ್ರಶ್ರೀ ಯೋಜನೆ ಅಂತ ಹೇಳಿದ್ರೆ ಎಲ್ಲಿಂದ ಈ ಯಂತ್ರಗಳ ಬಳಕೆ ಪ್ರಾರಂಭ ಆಗ್ತದೆ? ನಮ್ಮಲ್ಲಿ ಪ್ರತಿ ಹೋಬಳಿಯಲ್ಲಿ ಒಟ್ಟು ರಾಜ್ಯದಲ್ಲಿ 164 ಕೇಂದ್ರಗಳಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಅನುಷ್ಠಾನ ಆಗ್ತದೆ. ಇಲ್ಲಿ ನಾಟಿಗೆ ಬೇಕಾಗುವಂಥ ವಾಕ್ ಬಿಎಂಡ್ ಯಂತ್ರ ಮತ್ತು ದೊಡ್ಡ ರೈಡಾನ್ ಯಂತ್ರ, ಸುಮಾರು 15 ಲಕ್ಷ ಖರ್ಚಾಗುತ್ತೆ ಈ ರೈಡಾನ್ ಯಂತ್ರಕ್ಕೆ. ನಾಟಿಗೆ 1 ಗಂಟೆಯಲ್ಲಿ 1 ಎಕರೆಯನ್ನು ನಾಟಿ ಮಾಡಲಿಕ್ಕಾಗುತ್ತೆ. ಈ ರೈಡಾನ್ ಯಂತ್ರಗಳು ಇದೆ, ಸುಮಾರು 270 ವಾಕ್ ಬಿಎಂಡ್ ಯಂತ್ರ ಇದೆ ಮತ್ತು ರೈಡಾನ್ ಸುಮಾರು 39 ರೈಡಾನ್ ಯಂತ್ರಗಳಿದೆ. ಕಟಾವಿಗೆ ಬೇಕಾಗಿ ಕೊಯ್ಲಿಗೆ ಬೇಕಾಗುವಂತಹ ಹಾರ್ವೆಸ್ಟ್ ಯಂತ್ರಗಳು, ಅದಕ್ಕೆ ಬೇಕಾಗಿ ದಾವಣಗೆರೆ ಮತ್ತು ಮೈಸೂರನ್ನು ಕೇಂದ್ರ ಮಾಡಿಕೊಂಡು ಕಟಾವು ಕೇಂದ್ರಗಳಿದೆ, ಟ್ಯಾಕ್ಟ್ರಿಗಳಿದೆ. ಪ್ರತಿ ಹಂತದಲ್ಲಿ ಭತ್ತಕ್ಕೆ ಬೇಕಾಗುವಂಥ ಎಲ್ಲ ಯಂತ್ರಗಳು ಹೋಬಳಿ ಮಟ್ಟದಲ್ಲಿ ಪ್ರತಿಯೊಬ್ಬ ರೈತನಿಗೆ ಸಿಗುವ ರೀತಿಯಲ್ಲಿ ಸಿಗುತ್ತೆ. ಈಗ ಒಬ್ಬ ರೈತ ನಮ್ಮಲ್ಲಿ ಭತ್ತದ ಕೃಷಿ ಮಾಡಬೇಕು ಅಂತ ಹೇಳಿದರೆ ಅವ ಪ್ರಾರಂಭದಲ್ಲಿ ಏನು ಮಾಡಬೇಕು, ಯಾವ ಯಂತ್ರಗಳನ್ನು ಯಾವ್ಯಾವ ಹಂತದಲ್ಲಿ ಬಳಸಬಹುದು? ಭತ್ತದ ಕೃಷಿಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಸೀಡ್ ಟು ಸೀಡ್ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಭತ್ತದ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಂದು ನಾವು ಉಳುಮೆ ಪ್ರಥಮವಾಗಿ ಭತ್ತದ ಕೃಷಿ ಮಾಡಿದಾಗ ಪ್ರಾರಂಭದಲ್ಲಿ ಬರುವಂಥದ್ದು ಉಳುಮೆ, ಆಳು ನಡ್ಕೊಂಡು ಹೋಗಬೇಕು, ಕೆಸರಲ್ಲಿ ನಡ್ಕೊಂಡು ಹೋಗುವಂಥದ್ದು. ಅದಕ್ಕೂ ಕೂಡ ಇವತ್ತು ಡ್ರೈವರ್ಗಳ ಸಮಸ್ಯೆ ಇದೆ, ಟಿಲ್ಲರ್ ಕೂಡ ಕೆಲವು ಕಡೆ ವರ್ಕ್ ಆಗ್ತಾ ಇಲ್ಲ. ಈಗ ಟ್ಯಾಕ್ಟ್ರುಗಳು ಬಂದಿದೆ, ಟ್ರ್ಯಾಕ್ಟರ್ನ 1 ಎಕರೆಗೆ ಸುಮಾರು 1 ಗಂಟೆಗೆ 1 ಎಕರೆಯನ್ನು ಉಳುಮೆ ಮಾಡಲಿಕ್ಕಾಗ್ತದೆ. 2 ಸಲ ಉಳುಮೆಯನ್ನು ಮಾಡಬೇಕು. ಉಳುಮೆಗಾಗಿ ನಾವು ಟ್ಯಾಕ್ಟ್ರ್ಗಳನ್ನು ಬಳಕೆ ಮಾಡಬಹುದು. ಇದರಲ್ಲಿ ರೈತನಿಗೆ ಕಡಿಮೆ ಖರ್ಚಲ್ಲಿ ಕೂಡ ಉಳುಮೆ ಆಗ್ತದೆ, ಸಮಯದ ಉಳಿತಾಯ ಕೂಡ ಆಗುತ್ತೆ. ಎತ್ತಿನಲ್ಲಿ ನಾವು ಉಳುಮೆಯನ್ನು ಮಾಡಬೇಕಾದ್ರೆ ಸುಮಾರು 1 ತಿಂಗಳ ಮೊದಲೇ ಅವನು ಪ್ರಾರಂಭ ಮಾಡಬೇಕು, ಪ್ರತಿದಿನ ಅಲ್ಲಿ ಶ್ರಮ ಪಡಬೇಕು. ಆ ಒಂದು ಉಳುಮೆಗೆ ಆಗುವಂಥ ಖರ್ಚಿಗೂ ಇವತ್ತು ಟ್ಯಾಕ್ಟ್ರಿಗೂ ಸುಮಾರು 1.5-2 ಸಾವಿರದಷ್ಟು ಅವನಿಗೆ ಅದರಲ್ಲಿ ಖರ್ಚು ಕಡಿಮೆ ಆಗುತ್ತೆ. ನಂತರ ಬರುವಂಥದ್ದು ಸಸಿಗಳ ತಯಾರಿ, ಕೆಸರು ಮಡಿಗಳನ್ನು ಮಾಡಿಕೊಂಡು ಸಸಿ ಮಡಿಯನ್ನು ಮಾಡ್ತಾಯಿದ್ರು. ಇವತ್ತು ನಾವು ಯಂತ್ರಶ್ರೀಯಲ್ಲಿ ಚಾಪೆ ನೇಜಿ ಅಥವಾ ಸಸಿ ಮಡಿಗಳನ್ನು ಮ್ಯಾಟ್ ಆಧಾರದಲ್ಲಿ ತಯಾರು ಮಾಡ್ತೇವೆ. ಇಲ್ಲಿ ಟ್ರೈ ಅಂತ ಬೇಕಾಗುತ್ತೆ, ಇದರಲ್ಲಿ ಟೆಂಪರರಿ ಟ್ರೈ, ಪರ್ಮನೆಂಟ್ ಟ್ರೈ ಅಂತ 2 ಮಾದರಿಯಲ್ಲಿ ನಾವಿವತ್ತು ಮಾಡಿದ್ದೇವೆ. 1 ಎಕರೆಗೆ 80-100 ಟ್ರೈಗಳು ಬೇಕಾಗುತ್ತೆ. ಆ ಟ್ರೈಯನ್ನು ತಯಾರು ಮಾಡಲಿಕ್ಕೆ ಇವತ್ತು ನಮ್ಮ ಕೇಂದ್ರಗಳಲ್ಲಿ ಕೃಷಿ ಇಲಾಖೆಯಲ್ಲಿ ಟ್ರೈ ಕೂಡ ಲಭ್ಯ ಇದೆ. ಟ್ರೈಗಳನ್ನು ಬಳಕೆ ಮಾಡಿಕೊಂಡು ನೇಜಿಯನ್ನು ಮಾಡ್ಬೋದು. ಕೆಸರು ಮಡಿ ಮಾಡಲಿಕ್ಕೆ ಅವನು ಪ್ರತ್ಯೇಕವಾಗಿ ಟ್ರ್ಯಾಕ್ಟರ್ಗಳನ್ನು ತರಿಸ್ಬೇಕು ಮತ್ತು ಅದಕ್ಕೆ ಕೂಲಿ ಆಳುಗಳನ್ನು ಅವನು ಖರ್ಚು ಮಾಡಬೇಕು. 1 ಎಕರೆಗೆ 1 ಸಸಿ ಮಡಿಯನ್ನು ಮಾಡಬೇಕಾದ್ರೆ 1.5-2 ಸಾವಿರ ರೂಪಾಯಿ ಸಾಮಾನ್ಯ ಪದ್ಧತಿಯಲ್ಲಿ ಒಬ್ಬ ರೈತನಿಗೆ ಖರ್ಚು ಇದೆ. ಯಂತ್ರಶ್ರೀಯಲ್ಲಿ ಬರೇ 1,000 ರೂಪಾಯಿಯಲ್ಲಿ ಅವನು ಸಸಿ ಮಡಿಗಳನ್ನು ತಯಾರು ಮಾಡ್ಬೋದು. ನೆಕ್ಸ್ಟಿಗೆ ನಮ್ಮ ಭತ್ತದಲ್ಲಿ ಬರುವಂಥದ್ದು ನಾಟಿ. ಕೂಲಿ ಆಳುಗಳು 1 ಎಕರೆಗೆ 10-12 ಜನ ಸಾಮಾನ್ಯವಾಗಿ ನಾಟಿಗೆ ಬೇಕಾಗ್ತದೆ. ಅದರ ಬದಲು ಇವತ್ತು ನಾಟಿ ಯಂತ್ರಗಳನ್ನು ಈ ನಮ್ಮ ಕರಾವಳಿ ಭಾಗದಲ್ಲಿ ವಾಕ್ ಬೇಂಡ್ ಜಾಸ್ತಿ ಬಳಕೆ ಮಾಡ್ತೇವೆ. ಸಣ್ಣ ಸಣ್ಣ ಗದ್ದೆಗಳಿವೆ, 1 ಎಕರೆಯನ್ನು ನಾಟಿ ಮಾಡಲಿಕ್ಕೆ 2-2.5 ಗಂಟೆ, ಸಣ್ಣ ಸಣ್ಣ ಗದ್ದೆಗಳಾದರೆ 2.5 ಗಂಟೆ ಬೇಕಾಗುತ್ತೆ. ಒಂದು ಸ್ವಲ್ಪ ದೊಡ್ಡ ಗದ್ದೆ ಇದೆ, 2 ಗಂಟೆಯಲ್ಲಾಗುತ್ತೆ. ಅದೇ ರೈಡಾನಲ್ಲಿ 1 ಗಂಟೆಯಲ್ಲಾಗುತ್ತೆ. ಇದಕ್ಕೆ 1 ಗಂಟೆಗೆ 950 ರೂಪಾಯಿ ಖರ್ಚಾಗುತ್ತೆ. 1 ಎಕರೆಯನ್ನು ನಾಟಿ ಮಾಡಲಿಕ್ಕೆ ಸುಮಾರು 2-2.5 ಸಾವಿರ ಖರ್ಚಾಗುತ್ತೆ. ಅದೇ ಅವನು ಕೂಲಿ ಆಳುಗಳನ್ನು ಬಳಕೆ ಮಾಡಿಕೊಂಡಾದರೆ 12 ಲೇಬರಿಗೆ ಇವತ್ತು 350-400-500 ರೂಪಾಯಿಯವರೆಗಿದೆ. 5,000 ರೂಪಾಯಿಯವರೆಗೆ ಅವನಿಗೆ ಖರ್ಚುಗಳಾಗುತ್ತೆ, ಅಲ್ಲೂ ಕೂಡ ಸುಮಾರು ಅವನಿಗೆ ಉಳಿತಾಯ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಕಳೆ ನಿರ್ವಹಣೆ. ಭತ್ತದಲ್ಲಿ ಕಳೆ ನಿರ್ವಹಣೆಗೆ ಕೂಲಿ ಆಳುಗಳನ್ನೇ ಬಳಕೆ ಮಾಡಿಕೊಂಡು ಕಳೆಯನ್ನು ತೆಗಿಬೇಕಾಗುತ್ತೆ. 1 ಎಕರೆಗೆ 3,000 ವರೆಗೆ ಖರ್ಚು ಇದೆ. ಇಲ್ಲಿ ಕೋನೋವೇಡರ್ ಎನ್ನುವಂಥ ಯಂತ್ರ ಇದೆ, ಮಧ್ಯದಲ್ಲಿರುವಂಥ 25 ಸೆಂಟಿಮೀಟರ್ ಏನು ಗ್ಯಾಪ್ ಇದೆ ಅದರಲ್ಲಿ ಆ ಕೋನೋವೇಡರನ್ನು ಹಿಂದೆ ಮುಂದೆ ಓಡಿಸಿದಾಗ ಕಳೆ ನಿರ್ವಹಣೆ ಆಗುತ್ತೆ. ಅದರೊಟ್ಟಿಗೆ ಗೊಬ್ಬರ ಹಾಕಿದ್ದು ಕೂಡ ಈ ಬೇರುಗಳಿಗೆ ಸರಿಯಾಗಿ ಸಿಗ್ತದೆ, ಗಾಳಿ ಆಡುವಂಥ ಶಕ್ತಿ ಕೂಡ ಆ ಗಿಡಗಳಿಗೆ ಸಿಗುತ್ತೆ. ಇದರಿಂದ ಹಿಳ್ಳೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಗೊಬ್ಬರ ಕೂಡ ಗಿಡಗಳಿಗೆ ಸಿಕ್ಕಂತಾಗುತ್ತೆ. ಇಲ್ಲೂ ಕೂಡ ನಾವು ಕಳೆ ನಿರ್ವಹಣೆಯಲ್ಲಿ ಕೂಡ ಯಂತ್ರಗಳನ್ನು ಬಳಕೆ ಮಾಡಿದಂತಾಗುತ್ತೆ. ನೆಕ್ಸ್ಟ್ ಭತ್ತದ ಕೃಷಿಯಲ್ಲಿ ಬರುವಂಥದ್ದು ಔಷಧಿ ಸಿಂಪಡಣೆಗೆ ಬೇಕಾಗುವಂಥ ಯಂತ್ರಗಳು, ಸ್ಪ್ರೇಯರ್ಗಳು. ಇದಕ್ಕೆ ಇವತ್ತು ನಮ್ಮ ಸಿ ಎಚ್ ಎಸ್ ಸಿ ಕೇಂದ್ರಗಳಲ್ಲಿ 2-3 ರೀತಿಯ ಸ್ಪ್ರೇಯರ್ಗಳು ಲಭ್ಯ ಇದೆ, ಅದರಲ್ಲೂ ಕೂಡ ಸ್ಪ್ರೇ ಮಾಡಬಹುದು. ಇನ್ನು ನೆಕ್ಸ್ಟಿಗೆ ಬರುವಂಥದ್ದು ಕೊಯ್ಲು, ಕೊನೆಯದಾಗಿ ಬರುವಂಥದ್ದು ಕೊಯ್ಲು. ಇದು ಹಾರ್ವೆಸ್ಟ್ ಮೂಲಕ ಕೊಯ್ಲು ಮಾಡಬಹುದು. 1 ಎಕರೆಯನ್ನು 1 ಗಂಟೆಯಲ್ಲಿ ಕೊಯ್ಲು ಮಾಡಲಿಕ್ಕೆ ಸಾಧ್ಯ ಇದೆ. ಬೇರೆ ಬೇರೆ ರೀತಿಯ ಪ್ರೈವೇಟ್ ಅಥವಾ ನಮ್ಮ ಕೇಂದ್ರಗಳಲ್ಲಿ ಕೂಡ ಈ ಕೊಯ್ಲು ಯಂತ್ರಗಳು ಲಭ್ಯ ಇದೆ. ಇವತ್ತು 2,300 2,400 ಈ ರೀತಿ ಆ ಒಂದು ಏರಿಯಾ ವೈಸ್ ಬೇರೆ ಬೇರೆ ರೇಟುಗಳಿದೆ. ಆ ರೀತಿಯಲ್ಲಿ ಹಾರ್ವೆಸ್ಟ್ ಯಂತ್ರಕ್ಕೆ ಯಂತ್ರದ ಮೂಲಕ ಕೊಯ್ಲನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಇಷ್ಟೆಲ್ಲ ಯಂತ್ರಗಳು ಇದ್ದಾವೆ ಅಂತ ಹೇಳಿದ್ರಿ, ಇದನ್ನು ರೈತರು ಈಗ ಬಳಸ್ತಾ ಇದ್ದಾರೋ, ಅವರಿಗೆ ಅದರ ಅರಿವಿದೆಯಾ, ನಿಮ್ಗೆ ಹೇಗೆ ಅನ್ನಿಸ್ತದೆ? ಖಂಡಿತವಾಗಿಯೂ ಈಗ ನಮ್ಮ ಕರಾವಳಿ ಮತ್ತು ಉಡುಪಿ ಉತ್ತರ ಕನ್ನಡ ಈ ಭಾಗದಲ್ಲಿ ನಮ್ಮ ಎಲ್ಲ ಕೇಂದ್ರಗಳಲ್ಲಿ ಯಾವ ಯಂತ್ರಶ್ರೀ ಕಾರ್ಯಕ್ರಮ ಮಾಡಿ ಕಳೆದ 3 ವರ್ಷಗಳಿಂದ ಅನುಷ್ಠಾನ ಮಾಡ್ತಾ ಇದ್ದೇವೆ. 50,000 ಎಕರೆಯಲ್ಲಿ ಈಗಾಗಲೇ ಈ ಒಂದು ಪದ್ಧತಿಯ ಮೂಲಕ ರೈತರು ನಮ್ಮೊಟ್ಟಿಗೆ ಬಂದು ಭತ್ತವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಸುಮಾರು ಹಡಿಲು ಬಿದ್ದಂಥ ಗದ್ದೆಗಳು ಇವತ್ತು ಭತ್ತದ ಕೃಷಿ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದು. ದೂರದ ಬೆಂಗಳೂರು ಮುಂಬೈಯಲ್ಲಿದ್ದಂತಹ ನಮ್ಮ ಭತ್ತದ ಗದ್ದೆಯ ಓನರ್ಗಳು ಊರಿಗೆ ಬಂದು ಈ ಭತ್ತದ ಕೃಷಿಯನ್ನು ಮಾಡಿದ್ದಾರೆ ಮತ್ತು ಹೆಚ್ಚಿನವರಿಗೆ ಇದರ ಎಲ್ಲ ಮಾಹಿತಿಗಳು ಇದೆ. ನಾವೀಗಾಗಲೇ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಒಕ್ಕೂಟಗಳಿವೆ, ಸೇವಾ ಪ್ರತಿನಿಧಿಗಳಿವೆ ಇದ್ದಾರೆ, ಮೇಲ್ವಿಚಾರಕರಿದ್ದಾರೆ. ಪ್ರತಿ ಗ್ರಾಮದಲ್ಲೂ ಕೂಡ ನಮ್ಮ ಸಂಪರ್ಕ ಇರುವುದರಿಂದ ಎಲ್ಲ ಕಡೆ ಇದರ ಪ್ರಚಾರವನ್ನು ಮಾಡಿದ್ದೇವೆ. ಇದಕ್ಕಾಗಿ ಮಾಹಿತಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಹಾಗಾಗಿ ಎಲ್ಲ ರೈತರಿಗೆ ಇದರ ಅನುಭವ ಇದೆ ಮತ್ತು ಹೆಚ್ಚಿನವರು ಇದನ್ನು ಅನುಷ್ಠಾನ ಮಾಡಿದ್ದಾರೆ. ಮತ್ತು ಬಯಲುಸೀಮೆಯಲ್ಲೂ ಕೂಡ ಅಲ್ಲಿ ಕೂಲಿ ಆಳುಗಳ ಒಂದು ಸ್ವಲ್ಪ ಲಭ್ಯತೆ ಇದೆ. ಹಾಗಾಗಿ ಅಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಬಳಕೆ ಆಗುವಂಥದ್ದು ನಾಟಿಯಲ್ಲಿ ನಾವು ಈಗ ಯಂತ್ರಗಳ ಬಳಕೆ ಸ್ವಲ್ಪ ಕಡಿಮೆ ಇದೆ. ಉಳುಮೆಗೆ ಟ್ಯಾಕ್ಟ್ರಿಗಳನ್ನು ಬಳಕೆ ಮಾಡ್ತಾ ಇದ್ದಾರೆ, ಕೊಯ್ಲಿಗೆ 100% ಅಲ್ಲಿ ಬಳಕೆ ಮಾಡ್ತಾ ಇದ್ದಾರೆ, ನಾಟಿಗೆ ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಕೂಡ 1.5-2 ವರ್ಷ ಹೋದರೆ ಅಲ್ಲೂ ಕೂಡ ಲೇಬರ್ ಸಮಸ್ಯೆ ಖಂಡಿತವಾಗಿ ಬರುತ್ತೆ. ಆವಾಗ ಯಂತ್ರಗಳ ಬಳಕೆ ಮಾಡಲೇಬೇಕಾಗುತ್ತೆ. ಹಾಗಾಗಿ 80% ಈಗ ಭತ್ತದ ಬಯಲುಸೀಮೆಯಲ್ಲೂ ಕೂಡ ನಮ್ಮ ಭತ್ತದ ನಾಡು ಏನು ಗಂಗಾವತಿ ಅಥವಾ ದಾವಣಗೆರೆ, ಕೆ ಆರ್ ನಗರ ಈ ಭಾಗದಲ್ಲೂ ಕೂಡ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ರೈತರಿಗೆ ಯಾಂತ್ರೀಕರಣದ ಬಗ್ಗೆ ಅರಿವು 100% ಇದೆ. ಒಳ್ಳೆಯದು ಸುಧೀರ್ ಅವರೇ, ಮುಖ್ಯವಾಗಿ ಭತ್ತದ ಬೆಳೆಯಲ್ಲಿ ಯಾಂತ್ರೀಕರಣ ಅನ್ನುವ ಒಂದು ವಿಷಯದ ಬಗ್ಗೆ ನೀವು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣ ಕುರಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ವಿಭಾಗದ ಯೋಜನಾ ಅಧಿಕಾರಿ ಸುಧೀರ್ ಜೈನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈ ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-425-8330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಬಿಕೆ ಸುಮಿತ್ರಾ ಹಾಡಿರುವ ಭಕ್ತಿಗೀತೆಯನ್ನು ಕೇಳೋಣ. ರಚನೆ ವಿಜಯ ನರಸಿಂಹ. ಶುಕ್ರವಾರ ಬಂದರೆ ಶುಭದ ವೇಳೆ ಬಂದಿ ಪೂಜೆಯ ಮಾಡೋ ಕ್ಷಣವು ಬಂದಿತು. ಕ್ಷೀರಸಾಗರದಿಂದ ಬಂದವನು